ಈ ಕುಟುಂಬದಲ್ಲಿ ಸುಮಾರು 12 ಎಕರೆ ಕೃಷಿ ಭೂಮಿಯಲ್ಲಿ ಬಾಳೆ ಬೆಳೀತಾರೆ, ತರಕಾರಿ ಬೆಳೆಗಳನ್ನು ಬೆಳೀತಾರೆ, ತೆಂಗು ಮರಗಳನ್ನು ಪೋಷಣೆ ಮಾಡ್ತಾ ಇದ್ದಾರೆ, ಭತ್ತ ಬೆಳೀತಾರೆ, ಹಸುನೂ ಸಹ ಸಾಕಿದ್ದಾರೆ. ಅವ್ರ ಜೊತೆ ಮಾತಾಡಿ ಅವರ ಕೃಷಿ ಅನುಭವವನ್ನು ಈಗ ತಿಳ್ಕೊಳ್ಳೋಣ. ನಮಸ್ಕಾರ ಶ್ರೀಕಂಠ ಮೂರ್ತಿ ಅವರೇ. ಸರ್ ನಮಸ್ತೆ. ಸರ್ ಶ್ರೀಕಂಠ ಮೂರ್ತಿ ಅವರೇ, ನೀವು 2 ಸ್ನಾತಕೋತ್ತರ ಪದವಿಗಳನ್ನು ಪಡೆದ್ರಿ. ಹಾಂ ಸರ್. ನನಗೆ ಏನೋ ಒಂದು ಉದ್ದೇಶ ಇತ್ತು. ಹಾಂ ಸರ್. ಹಾಂ, ಎಂ ಕಾಂ ಮಾಡ್ತೀರಿ, ಎಂ ಎಸ್ ಡಬ್ಲ್ಯೂ ಮಾಡ್ತೀರಿ, ಈಗ ಕುಕ್ಕುಟ ಕ್ಷೇತ್ರದಲ್ಲಿ ನೀವು ಯಶಸ್ವಿಯಾಗಿ ಒಂಥರ ತೃಪ್ತಿಯಾಗಿ ಜೀವನ ನಡೆಸ್ತಾ ಇದ್ದೀರಿ. ಎಸ್ ಸರ್, ತೃಪ್ತಿಯಾಗಿದ್ದೀನಿ ಸರ್. ಬೇರೆ ಕಡೆ ಹೋಗಿ ವರ್ಕ್ ಮಾಡೋದ ಅಂತಂದ್ಬಿಟ್ಟು ಎಲ್ಲಾನು ಎಜುಕೇಷನ್ ಎಲ್ಲ ಇದು ಮಾಡೋದು, ಹೊರಗಡೆ ಹೋಗಿ ಒಂದು 20,000 25,000 ಸಂಬಳಕ್ಕೆ ಆತಿಗೆ ಇದು ಮಾಡೋಕ್ಕೂ ನಮ್ಮಲ್ಲಿರೋ ಯುಟಿಲೈಸ್ನೇ ಮಾಡ್ಕೊಂಡು ಸಂಪನ್ಮೂಲಗಳನ್ನ ಈ ಥರ ಮಾಡೋದು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡೋದು. ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ಮಾವ ಅವ್ರದ್ದು ಒಂದು 20,000 ಐತೆ, ಅಲ್ಲಿಗೆ ಹೋಗಿದ್ದು ಬಂದು ನೋಡಾದ್ಮೇಲೆ ಇಲ್ಲಿ ನಾವು ಯಾಕೆ ಶುರು ಮಾಡಬಾರ್ದು, ನಮ್ಮಲ್ಲಿ ಎಲ್ಲ ಸ್ಪೆಷಾಲಿಟಿ ಐತಲ್ಲ ಅಂದ್ಬಿಟ್ಟು ನಾವು ಪೋಲ್ಟ್ರಿ ಫಾರ್ಮ್ ಮಾಡಿದ್ವು. 6 ಆಯ್ತಾ ಬತ್ತು ಮಾಡ್ತೇವೆ, ಒಳ್ಳೆ ಉತ್ತಮವಾಗಿ ರಿಸಲ್ಟ್ ಐತೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ನೆಮ್ಮದಿಯಾಗಿದ್ದೀನಿ. ನಿಮ್ಮ ತಂದೆಯವ್ರ ಹೆಸರೇನು? ಸರ್ ಮಾದೇವಪ್ಪ ಅಂತ. ಈಗ ಮಾದೇವಪ್ಪ ಅವರನ್ನು ಕೃಷಿ ಮಾಡ್ತಾ ಇದ್ರು. ಹಾಂ ಸರ್. ಅವಾಗ ಏನೆಲ್ಲ ಬೆಳೆ ಬೆಳೀತಾ ಇದ್ರು, ಆಮೇಲೆ ನೀವು ಕೃಷಿ ಕ್ಷೇತ್ರಕ್ಕೆ ಯಾವಾಗ ಬಂದು ಇಲ್ಲಿ ಆಸಕ್ತಿಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿ, ಏನೆಲ್ಲ ಬದಲಾವಣೆಗಳನ್ನು ನೀವು ತಂದ್ರಿ? ಸರ್ ಅವರು ಫಸ್ಟು ಕಬ್ಬು ಬಾಳೆ ಮತ್ತು ರೇಷ್ಮೆ ಮಾಡ್ತಿದ್ರು. ಆ ಟೈಮಲ್ಲಿ ಅಂತಲೇ ಡ್ರಿಪ್ ಇರಿಗೇಷನ್ ಇರಲಿಲ್ಲ. ನಾವು ಇಂಪ್ಲಿಮೆಂಟೇಷನ್ ಮಾಡಿದ 2012 ನಾನು ಡಿಗ್ರಿ ಮುಗಿತು. ಡಿಗ್ರಿ ಮುಗಿದಾಗ ಈ ಡ್ರಿಪ್ ಇರಿಗೇಷನ್ ಎಲ್ಲ ನಮ್ಮ ಏರಿಯಾದಲ್ಲಿ ಯಾರೂ ಹಾಕೇ ಇರಲ್ಲ, ಒಂದು ಇಬ್ಬರೇನೋ ಹಾಕಿದ್ರಷ್ಟೇ. ಆ ಟೈಮಲ್ಲಿ ನಾವು ಡ್ರಿಪ್ ಇರಿಗೇಷನ್ ಯಾಕೆ ಮಾಡಬಾರ್ದು ಅಂತಂದ್ಬಿಟ್ಟು ಸಬ್ಸಿಡಿ ಎಲ್ಲ ಕೊಡ್ತಿದ್ರಲ್ಲ, ಡ್ರಿಪ್ ಇರಿಗೇಷನ್ ಮಾಡಿಸ್ತೇವೆ ಒಂದು 5 ಎಕರೆಗೆ. ಆ ಫಸ್ಟ್ ಟೈಮು ಕಲ್ಲಂಗಡಿ ಮತ್ತು ಬಾಳೆ ಎಲ್ಲನೂ ಹಾಕ್ತು, ಉತ್ತಮವಾಗಿ ಒಳ್ಳೆ ಫಲಾನ ಬಂತು, ಪ್ಲಸ್ಸು ಒಳ್ಳೆ ದುಡ್ಡು ಮಾಡಿದ್ವು ಆ ಟೈಮಲ್ಲಿ. ಅದಾದಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಜಮೀನಿಗೂ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ವು. ಡ್ರಿಪ್ ಇರಿಗೇಷನ್ ಮಾಡಿ ತರಕಾರಿಗಳನ್ನೆಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಅದ್ರ ಜೊತೆನೆ 2015 ನಾನು ಡಿಗ್ರಿ ಮುಗೀತು, ಬೆಂಗಳೂರಲ್ಲಿದ್ದೆ. ಅಲ್ಲಿಂದ ಮತ್ತೆ ಬಂದು ಅಲ್ಲಿ ಕೊಡ್ತಿದ್ವಿ ಒಂದು 20,000 25,000 ಏನು ಅವ್ರ ಹತ್ರ ಕೈ ಚಾಚಿ ಸಂಪಾದನೆ ಮಾಡೋದ್ರ ಬದಲು ನಾವೇ ಮಾಡೋದು ಅಂತಂದ್ಬಿಟ್ಟು ಇದನ್ನು ಪೋಲ್ಟ್ರಿ ಫಾರ್ಮ್ ಮಾಡೋದು ಅಂದ್ಬಿಟ್ಟು ಒಳ್ಳೆ ಪ್ರಾಫಿಟ್ ಐತೆ ಅಂತಂದ್ಬಿಟ್ಟು ಆಯ್ಕೆ ಮಾಡಿಕೊಂಡು ಶುರು ಮಾಡಿದೆ ಸರ್. 2015 6ನೇ ತಿಂಗಳು ಶುರು ಮಾಡಿದೆ. ಈಗ ನಿಮಗೇನು ಬೇಸರ ಇಲ್ಲ? ಸರ್ ಇಲ್ಲ, ನಮಗೆ ಇನ್ನೂ ನೆಮ್ಮದಿಯಾಗೇ ಇದ್ದೀನಿ. ಬೇರೆ ಕಡೆ ಹೋಗಿ ಸಂಪಾದನೆ ಮಾಡೋದಕ್ಕಿಂತ ಇಲ್ಲಿ ನೆಮ್ಮದಿಯಾಗಿದ್ದೀನಿ. ಆಲ್ರೆಡಿ 2 ಅವರ್ ಸ್ಪೆಂಡ್ ಮಾಡ್ತಂದ್ರೆ ಎಲ್ಲಿಗಾರ ಹೋದ್ರು ನಾನು ಯಾರು ಕೇಳೋರಿಲ್ಲ. ಈಗ ಜಾಬ್ ಹೋಯ್ತೀವಿ ಅಂತಂದ್ರೆ 8 ಗಂಟೆಗೆ ಹೋಗಿ ಪಂಚ್ ಮಾಡಿಬಿಟ್ರೆ ಒಳಗಡೆ ಹೋದ್ರೆ 6 ಗಂಟೆ ತನಕ ರಿಸ್ಕ್ ಇದ್ದೇ ಇರ್ತದೆ. 2 ಅಂದರೆ ಇವರು ರೆಪ್ಯುಟೇಷನು ರೆಪ್ಯುಟೇಷನ್ ಅಂತ ಹಾಳಾಯ್ತಾರೆ ಜನಗಳು. ಅಷ್ಟೇ ಗೌರವ ಸಿಗುತ್ತೆ ಜಾಬ್ಗೆ ಹೋದ್ರೆ, ಇಲ್ಲಿ ಇಲ್ಲ ಅಂತಾರೆ, ಯಾಕೆ ಇಲ್ಲಿ ಮಾಡಿದ್ರೆ ಸಿಕ್ಕಲ್ಲ. ಹೌದು, ಈ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬೇಕು. ಈಗ 12 ಎಕರೆ ಕೃಷಿ ಪ್ರದೇಶದಲ್ಲಿ ಏನೆಲ್ಲ ಬೆಳೆಗಳೆಲ್ಲ ನಾವು ನಿಮ್ಮ ಕ್ಷೇತ್ರದಲ್ಲಿ ನೋಡಬಹುದು? ಸರ್ ಏಲಕ್ಕಿ ಬೆಳೆ ಐತೆ, ಕಟಿಂಗ್ ಬಂದೈತೆ, ಪ್ಲಸ್ಸು ಟೊಮೊಟೊ ಐತೆ, ಅದಕ್ಕೆ MC ಇತ್ತು 1-2 ಎಕರೆ ಖಾಲಿ ಆಗೈತೆ, ಟೊಮೊಟೊ ಐತೆ, ಪ್ಲಸ್ಸು ಭತ್ತ ಹಾಕಿದ್ವಿ ಇವಾಗ, ಇನ್ನು ಮಿಕ್ಕಿದ್ದೆಲ್ಲ ತೆಗಿನ ತೋಟ ಐತೆ, ಸಾಗುಣಿ ಮರಗಳೈತೆ. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನೀವು ನಿಮ್ಮ ತಂದೆ ಅಲ್ಲದೆ ಇನ್ಯಾರೆಲ್ಲ ಕೃಷಿ ಕೆಲಸದಲ್ಲಿ ನಿಮಗೆ ಸಹಕಾರ ನೀಡ್ತಾರೆ? ಸರ್ ನಮ್ಮ ತಾಯಿಯವರು ಫಸ್ಟ್ ಎಲ್ಲ ರೇಷ್ಮೆ ಮಾಡ್ತಿದ್ರು, ಅದು ಇವಾಗ ಆಗಲ್ಲ. ಅವರು ಬಂದು ಒಂದು ವಿಸಿಟ್ ಕೊಟ್ಕೊ ಹೋಗ್ತಾರೆ ಅಷ್ಟೇ, ಅವರು ಒಳ್ಳೆ ತಿಳುವಳಿಕೆ ಐತೆ, ಅವರಿಂದನೇ ನಾವು ಇದೆಲ್ಲ ಮಾಡೋಕ್ಕಿರ್ಗದ್ದು. ನಮ್ಮ ತಂದೆಯವರು ಅಂದರೆ ಇದಕ್ಕೆಲ್ಲ ಗೊತ್ತಿಲ್ಲ, ಅವ್ರಿಗೆ ನಾಲೆಡ್ಜ್ ಇಲ್ಲ. ನಮ್ಮ ತಾಯಿಯವರು ಅವಾಗಲೇ 10th ಮಾಡೋರು, ಅದರಿಂದ ಅವ್ರಿಗೆ ನಾಲೆಡ್ಜು. ನಮ್ಮ ತಂದೆ ಏನು ಓದಿಲ್ಲ, ಅವ್ರಿಗೆ ವ್ಯವಸಾಯ ಅಷ್ಟೇ, ಅವ್ರಿಗೆ ಇದೆಲ್ಲ ಏನು ಎತ್ತಲ ಗೊತ್ತಾಗಲ್ಲ. ನನ್ನ ತಮ್ಮ ಅವನೇ, ನನ್ನ ತಮ್ಮ ನಾನು ಪೋಲ್ಟ್ರಿ ಫಾರ್ಮು ಇದು ಎಲ್ಲನೂ ಮೇಂಟೈನ್ ಮಾಡ್ತೀವಿ. ಅಂದರೆ ನೀವು ನಿಮ್ಮ ತಾಯಿಯವರು ಪ್ರೇರಣೆ ನೀಡಿದ್ರು, ನಿಮ್ಮ ಸೋದರ ಮಾವ ಮಾಡ್ತಾ ಇದ್ರಾ? ಹಾಂ ಸರ್. ಅಲ್ಲಿ ಹೋಗಿ ನೀವು ಈ ಕೋಳಿ ಸಾಕಾಣಿಕೆ ಬಗ್ಗೆ ತಿಳ್ಕೊಂಡು ಬಂದ್ರಿ? ತಿಳ್ಕೊಂಡು ಬಂದು ಮಾಡಿದ್ರೆ ಕಷ್ಟಪಟ್ಟು ಮಾಡಿದ್ರೆ ದುಡ್ಡಾಗುತ್ತೆ ಅಂತ ಹೇಳಿದ್ರು ಮಾವ. ಅದನ್ನು ಬಂದು ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಮಾಡಿದ್ರೆ ಕಷ್ಟಪಟ್ಟು ಮಾಡ್ತಾ ಇದೀವಿ. ಹೇಳಿ, ಈಗ ಎಷ್ಟು ಮರಿಗಳನ್ನು ನೀವು ಈ ಒಂದು ನಿಮ್ಮ ಸಾಕಾಣಿಕೆ ಕೇಂದ್ರದಲ್ಲಿ ಸಾಕ್ತಾ ಇದ್ದೀರಿ ಸರ್? ಕೆಪಾಸಿಟಿ ಎಷ್ಟಿದೆ, ಇದಕ್ಕೆ ಬಂಡವಾಳ ಎಷ್ಟಾಯಿತು? ಹಾಂ ಸರ್. ಸರ್ ಆಲ್ರೆಡಿ ನಮ್ಮದು 10,000 ಬರ್ಡ್ಸ್ ಐತೆ, ರನ್ನಿಂಗ್ ಬರ್ಡ್ಸು 10,000 ಐತೆ. ಇಂಟಿಗ್ರೇಷನ್ ಫಾರ್ಮ್ ಆಗಿರೋದನ್ನ ಕಂಪ್ನಿಲಿ ಟೈಅಪ್ ಮಾಡಿ ನಾವು ರೆಗ್ಯುಲರ್ ಆಗಿ ಇನ್ನೇನು 4 ವರ್ಷದಿಂದ ಕಂಪ್ನಿಲಿ ಮಾಡ್ತಾ ಇದ್ದೀನಿ. ನಮ್ಮ ಇನ್ವೆಸ್ಟ್ಮೆಂಟ್ ಬಂದು 20 ಲಕ್ಷ ಆಗಿತ್ತು, ಆ ಟೈಮಲ್ಲೇ ಅಷ್ಟಾಗಿತ್ತು. ನಾನು 1 ವರ್ಷಕ್ಕೆ ಒಂದು 10 ಲಕ್ಷ ಅಷ್ಟು ಇದು ಮಾಡ್ಕೊಂಡು 1 ಲಕ್ಷ ಲೋನ್ ಮಾಡಿಸಿದ್ದು, 1 ಲಕ್ಷ ನಮ್ಮ ಕೈಯಿಂದ ಹಾಕ್ಬಿಟ್ಟು ಶುರು ಮಾಡಿಸಿದ್ದು. ಆ ಕಂಪ್ನಿ ಬಂದು ಫೀಡ್ಸು ವ್ಯಾಕ್ಸಿನೇಷನು ಮತ್ತು ಮೇಂಟೆನೆನ್ಸು ಪ್ರತಿದಿನ ಸೂಪರ್ವೈಸರು ವಿಸಿಟ್ ಕೊಟ್ಟು ಅದು ಮೆಡಿಷನ್ದು ಏನು ಪ್ರಾಬ್ಲಮ್ ಆಗೈತೆ, ಮಾರ್ಟಾಲಿಟಿ ಯಾಕಾಗೈತೆ ಎಲ್ಲನೂ ವಿಸಿಟ್ ಕೊಟ್ಕೊಂಡು ಅವರು ಹೇಳ್ತಾರೆ. ಅದಕ್ಕೆ ತಕ್ಕಂತೆ ನಾವು ಫಾಲೋಅಪ್ ಮಾಡ್ಕೊಂಡು ಹೋಗಬೇಕು. ಪ್ರತಿದಿನ ನಮ್ಮದು ಕೆಲಸಗಳಿರ್ತದೆ, ಮಾರ್ನಿಂಗ್ ಟೈಮು ನೀಟ್ ಮಾಡಬೇಕು, ಬಾಕ್ಸ್ಗಳೆಲ್ಲ ನೀಟ್ ಮಾಡಿಬಿಟ್ಟು ಫೀಡ್ ಹಾಕಬೇಕು, ರೇಕಿಂಗ್ ಮಾಡೋಕು ಇದೆಲ್ಲ ಮಾಡಿದ್ರೆ 2 hours to 3 hours ಸ್ಪೆಂಡ್ ಮಾಡ್ತೀವಿ ಅಷ್ಟೇ ಮಾರ್ನಿಂಗ್ ಟೈಮು. ನೈಟ್ ಟೈಮ್ 3 hours ಮಾಡ್ತೀವಿ, ಫೀಡ್ ಹಾಕಿರ್ತೀವಿ ನೈಟ್ ಟೈಮು. ದಿನ 4 to 6 hours ಕಂಪ್ಲೀಟ್ ಆಗುತ್ತೆ. ಈಗ ಸೋದರ ಮಾವ ಮಾಡಿದ್ರು ನೋಡಿದ್ರಿ, ನೀವೇನಾದ್ರು ವಿಶೇಷವಾಗಿ ತರಬೇತಿ ಏನಾದ್ರು ಪಡ್ಕೊಂಡ್ರ ಹೇಗೆ? ಹಾ ಸರ್, ಕುಕ್ಕೋಟೋದ್ಯಮ ಮೈಸೂರಲ್ಲಿಂದ ಟ್ರೈನಿಂಗ್ ಆಗೈತೆ, ನಂಗೂ ಆಗೈತೆ, ನನ್ನ ತಮ್ಮಂಗೂ ಆಗೈತೆ. ದಿನ ಟ್ರೈನಿಂಗ್ ಸರ್ ಅಲ್ಲಿ 7 ದಿನ ಕೊಡ್ತಾರೆ, 1 week, 15 ದಿನ ತನಕ ಕೊಡ್ತಾರೆ. ಏನೆಲ್ಲ ಕಲ್ತ್ರಿ ಅಲ್ಲಿ ನೀವು? ಅವರು ಇಷ್ಟೊಂದಾರಿ ದೊಡ್ಡ ಬರ್ಡ್ಸ್ಗೆ ಅವರು ಪ್ರಾಮುಖ್ಯತೆ ಕೊಡಲ್ಲ, ನಟಿಗಳಿಗೆ ಮೇನ್ ಪ್ರಿಫರೆನ್ಸ್. ಅವರು 500 birds ಮಾಡಿ ಸಾಕು ಅಂತಾರೆ. ಅವರು ನಾವು ಓನ್ ಆಗಿ ಮಾಡಿ ಅಷ್ಟೊಂದಾರಿ ಬರ್ಡ್ಸ್ ಖಾಲಿ ಮಾಡೋ ಕೆಪಾಸಿಟಿ ಇಲ್ಲ ಸರ್. ಮಾರ್ಕೆಟಿಂಗ್ ಅಲ್ಲಿ ನಾವು ಸೇಲ್ ಮಾಡೋಕ್ಕೂ ಆಗಲ್ಲ. 10,000 birds ಒಂದ್ ನೈಟ್ ಖಾಲಿ ಆಗುತ್ತೆ. 21,000 ಕಂಪ್ನಿ ಆಗಿರೋದ್ರಿಂದ ನಮ್ಮಲ್ಲಿ ಬರೀ ಉಳ್ಕಳ ಅಂತಹ ಬರೀ ಒಂದು 50 ಕೋಳಿ ಉಳ್ಕಂದ್ರೆ ಅದನ್ನ ಖಾಲಿ ಮಾಡಕ್ ಆಗಲ್ಲ ನಮ್ಮ ಕೈಯಲ್ಲಿ. ಅಲ್ಲಿ ಒಳ್ಳೇದ ತರಬೇತಿ ಕೊಟ್ಟರು. ತರಬೇತಿ ಅಂತಂದ್ರೆ ಈ ಯಾವ ತರ ಕೋಳಿ ಮೇಂಟೆನೆನ್ಸ್ ಮಾಡಬೇಕು, ಅದಕ್ಕೆ ಯಾವ ತರ ಕ್ಲೈಮೇಟ್ ಇರಬೇಕು, ಫಾರ್ಮ್ ಯಾವ ತರ ಇರಬೇಕು, ಒಂದು ಫಾರ್ಮ್ ಇಂದ ಒಂದು ಫಾರ್ಮ್ಗೆ 40 feet ಡಿಸ್ಟೆನ್ಸ್ ಇರಲೇಬೇಕು, ಆ ತರ ಇದ್ರೆ ಯಾವ ರೋಗಗಳು ಹರಡಲ್ಲ. ಶೆಡ್ಗಳಿಗೆ ಶೆಡ್ಡಿಂದ ಶೆಡ್ಗೆ 40 feet ಡಿಫ್ರೆನ್ಸ್ ಇರಬೇಕು. ಎಷ್ಟು ಶೆಡ್ಗಳಿದೆ ಇಲ್ಲಿ ಸರ್? ನಂದು 4 shed ಐತೆ, 2 shed ಹಳೆ ಶೆಡ್ ಇವಾಗ ಒಂದು ಮಂತ್ ಆಯ್ತು, ಇನ್ನರ್ ಶೆಡ್ ಹಾಕ್ಸಿದೀನಿ, ನೆಕ್ಸ್ಟ್ ಮಂತ್ ಕೋಳಿ ಬರ್ತೈತೆ. ಅದಕ್ಕೆ ಈಗ ಒಂದ್ ಬ್ಯಾಚ್ ಆದ್ಮೇಲೆ ಅದನ್ನ ಸ್ಯಾನಿಟೈಸ್ ಎಲ್ಲ ಮಾಡಬೇಕು. ಹಾ ಸರ್. ಅದೆಲ್ಲ ಹೇಗ್ ಮಾಡ್ತೀರಾ ಸರ್? ಸ್ಯಾನಿಟೈಸರ್ ಬಂದ್ಬಿಟ್ಟು ಕೋಳಿ ಒಂದು ದಿನಕ್ಕೆ ಖಾಲಿ ಆಗುತ್ತೆ, ಗೊಬ್ಬರ ಎಲ್ಲ ಬರುತ್ತೆ ಅದರಲ್ಲಿ, ಗೊಬ್ಬರ ಎಲ್ಲ ನನಗೆ ಎಷ್ಟು ಯೂಸ್ ಆಗುತ್ತೆ ಅಷ್ಟನ್ನ ತಗೋತೀವಿ, ಬೇರೆಯವ್ರು ಮಾರ್ಬಿಡ್ತೀನಿ. ಅದನ್ನ ಮಾರ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡಿಸ್ಬಿಟ್ಟು ಎಲ್ಲ ಧೂಳೆಲ್ಲ ಹೊಡೆದ್ಬಿಟ್ಟು ಸುಣ್ಣ ಧೂಳು ಬರುತ್ತಲ್ಲ ಅದನ್ನ ಫುಲ್ಲು ಸ್ಪ್ರೇ ಮಾಡಬೇಕು. ಪಿ ಕೆ ಜಿ ಮತ್ತೆ ಇದನ್ನ ಬರುತ್ತೆ ಸ್ಪ್ರೇಗಳು ದ್ರವಕ, ಅದನ್ನೆಲ್ಲ ಶೆಡ್ಗೆಲ್ಲ ಸ್ಪ್ರೇ ಮಾಡಿಸಿ, ಉಪ್ಪು ಕಲ್ಲು ಬರುತ್ತಲ್ಲ ಅದನ್ನ ಕೆಳಗಡೆ ನೆಲಕ್ಕೆಲ್ಲ ಎರಚಿ ಅದರಿಂದ ರೋಗಗಳೆಲ್ಲ ಅವಾಯ್ಡ್ ಆಯ್ತದೆ. ಅದೆಲ್ಲ ಮಾಡಿ ವಾಶ್ ಮಾಡಿಸಿ H2O2 ಬದರುತ್ತೆ, ಡ್ರಿಂಕರ್ಗೆಲ್ಲ ವಾಶ್ ಮಾಡಿಸಿ ಮಿಷಿನಲ್ಲಿ ಕಟ್ತೀವಿ ನಾವು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಪಾಚಿ ಬಂದ್ಬಿಡ್ತದೆ, ಪಾಚಿ ಬಂತಂದ್ರೆ ಈ ಕೋಳಿ ಪ್ರಾಬ್ಲಮ್ ಬರುತ್ತೆ ಕೋಳಿಗೆ. ಎರಡೆರಡು ಕೆಲಸ ಮಾಡಬಾರ್ದು, ಶೆಡ್ಡು ಕೋಳಿ ಖಾಲಿ ಆದಾಗಲೇ ಅವಾಗಲೇ H2O2 ಕಟ್ಟಿ ಮಿಷಿನಲ್ಲಿ ಕಳಿಸ್ತೀವಿ ನಾವು, ಪೈಪ್ಲೈನ್ ಸಿಸ್ಟಮಲ್ಲಿ ಕಳಿಸ್ತೀವಿ, ಎಲ್ಲ ನೀಟಾಗುತ್ತೆ. ಅವಾಗ ಎಲ್ಲನೂ ಹೊರಗಡೆ ಹಾಕಿ ಎಲ್ಲ ನೀಟ್ ಮಾಡಿಸಿ ಪ್ರತಿಯೊಂದು ಬಾಕ್ಸ್ ಎಲ್ಲ ತೊಳಿಸ್ತೀವಿ ಆಳುಗಳ ಕೈಲಿ, ಎಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಕ್ಲಿಯರ್ ಆಗುತ್ತೆ ಶೆಡ್ಡು. ಮತ್ತೆ ಪ್ರೊಸೆಸ್ ಮಾಡಿಬಿಟ್ಟು 21 days ಗ್ಯಾಪ್ ಅಪ್ ಮಾಡಿಬಿಟ್ರೆ, ಫಸ್ಟು 1 week ಕೊಡ್ತಿದ್ರು ಮರಿ, ಇವಾಗೆಲ್ಲ ಕೊರೋನಾ ಆದಮೇಲೆ 21 days ಪ್ರತಿಯೊಬ್ಬರಿಗೂ ಮಾಡಿಬಿಟ್ರೆ. 7 batch ತನಕನೂ 7 batch ತನಕನೂ ಮಾಡ್ತಿದ್ದೆ ಫಸ್ಟು, ಇವಾಗೆಲ್ಲ 6 batch 6 batch 7 batch ಆಗ್ಬಿಟ್ರೆ ನಮ್ಮ ಪುಣ್ಯ. ಇವಾಗ 21 days ಬಿಡಲೇಬೇಕು, ಈಗ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಸರ್. ಇವಾಗ 22 days ನಿಮಗೆ ಪಕ್ಕ ಮರಿ ಬರುತ್ತೆ, ಅದು ಕಂಪ್ಯೂಟರ್ ಫೀಡಿಂಗ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅದೊಂದು ಚಕ್ನ 21 days ಆದ ತಕ್ಷಣ ಮರಿ ಬಂದ್ಬಿಡ್ತದೆ. ಆ ಪ್ರೊಸೆಸಿಂಗ್ ಬಂದು ಬ್ರೂಡಿಂಗ್ ಟೈಪ್. ಬ್ರೂಡಿಂಗ್ ಟೈಮಲ್ಲಿ ಕೋಳಿ ತಾಯಿ ಜೊತೆ ಹೆಂಗಿರ್ತದೆ ಆ ರೀತಿ ನಾವು ಕ್ಲೈಮೇಟನ್ನು ನಮ್ಮ ಶೆಡ್ಡಲ್ಲಿ ರೆಡಿ ಮಾಡಿಕೊಂಡು ಹೀಟ್ ಟೆಂಪ್ರೇಚರು ಎಲ್ಲನೂ ಸೆಟ್ ಆಗೋ ಥರ ರೆಡಿ ಮಾಡ್ಕೊಬೇಕು ಸರ್. ಆ ಮರಿ ಬರೋ ದಿನ ನಾವು ಇಜ್ಜಲಲ್ಲಿ ಹಾಕಿ ಹೀಟ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ ಸರ್. ಚಿಕನ್ ಮೂರ್ತಿಯವರೇ, 1-2 hours ಕಾಲ ಕಳೆದ್ರೆ ಸಾಕು ಆರಾಮಾಗಿ ಕೋಳಿ ಸಾಕಣೆ ಮಾಡಬಹುದು ಅಂತ ಹೇಳಿದ್ರಿ. ಎಸ್ ಸರ್. ಅಷ್ಟೇನಾ ಕೆಲಸ ಆಗಲ್ಲ? ಅಷ್ಟೇನಾ ಸರ್, 2-3 hours ಅಷ್ಟೇನೆ. ಹೇಗಿರುತ್ತೆ ನಿಮ್ಮ ದಿನಚರಿ ಹೇಳಿ, ಕೋಳಿ ಸಾಕಣೆ ಕೆಲಸ ಸರ್? ಬೆಳಿಗ್ಗೆ ಮಾರ್ನಿಂಗು 1:30 ಶೆಡ್ ಹತ್ರ ಬಂದ್ರೆ 6:30 to 8:30 to 9 ಒಳಗೆ ಕ್ಲಿಯರ್ ಆಗುತ್ತೆ. ಏನೆಲ್ಲ ಗಮನಿಸ್ತೀರಿ ನೀವು ಸರ್? ಬೆಳಗಿನ ಟೈಮ್ ಬಂದು ಚಿಕ್ಕ ಮರಿ ಟೈಮಲ್ಲಿ ಅವಕ್ಕೆ ಪ್ರತಿದಿನ ನೀರನ್ನು ಚೇಂಜ್ ಮಾಡಬೇಕು. ನೀರನ್ನು ಚೇಂಜ್ ಮಾಡಿ ಅದಕ್ಕೆ ಮೆಡಿಷನ್ಗಳೆಲ್ಲ ಇರ್ತದೆ ಅದನ್ನು ಹಾಕಿ ನೀರಲ್ಲಿ ಇಡಬೇಕು. ಪ್ಲಸ್ ಅದಾದಮೇಲೆ ಅವಕ್ಕೆ ಫೀಡರ್ ಚಿಕ್ಕ ಫೀಡರ್ ಬಾಕ್ಸ್ ಬರುತ್ತೆ, ಚಿಕ್ಕ ಮರಿಯಾಗಿರೋದ್ರಿಂದ ಪ್ರತಿದಿನ ಫೀಡ್ ಹಾಕಲೇಬೇಕು, ದಿನಕ್ಕೆ 3 times ಹಾಕಬೇಕು. ಅದನ್ನು ಮಾರ್ನಿಂಗ್ ಟೈಮ್ 8:30 to 9 ಒಳಗೆ ಕ್ಲಿಯರ್ ಆಗುತ್ತೆ. ರೇಕಿಂಗ್ ಮಾಡಬೇಕು ಅಂದರೆ ಪ್ರತಿದಿನ ಒಟ್ಟನ್ನು ಪಲ್ಟಾಯಿಸಿದಾಗ ಪ್ರತಿದಿನ ಅದು ಇದ್ದೇ ಇರುತ್ತೆ. 1 hour ಟೈಮ್ ಆಗುತ್ತೆ ಶೆಡ್ಡಲ್ಲಿ. ನಾನು ನನ್ನ ತಮ್ಮ ನಮ್ಮಪ್ಪ 3 ಸೇರ್ಕೊಂಡು ಕ್ಲಿಯರ್ ಮಾಡ್ತೀವಿ. 3 ಈ ಒಂದು 10,000 ಮರಿಗಳಿರುವಂತ ಶೆಡ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ದೀರಿ? ಹಾ ಸರ್. ನೀರಿನ ವ್ಯವಸ್ಥೆ ಬರುವಲ್ಲಿ ನೀರು ಚೆನ್ನಾಗೈತೆ ಸರ್? ನೀರು ಪರೀಕ್ಷೆ ಮಾಡಿಸಿದ್ರ? ಹಾ ಸರ್, ಚೆನ್ನಾಗೈತೆ ನೀರು, ವಾಟರ್ ಇಂಟೇಕ್ ಸೂಪರ್ ಆಗೈತೆ, ನೀರಿಂದ ಚೆನ್ನಾಗ್ ಬರ್ತಾವೆ ಮರಿ. ಅಲ್ಲಿ ನೀರು ಮುಖ್ಯ ಮುಖ್ಯ ನೀರೇ ಮೇನ್ ಇಂಪಾರ್ಟೆಂಟ್ ಸರ್. ಇನ್ನು ಫೀಡ್ ಅಂತ ನೀವು ಹೇಳಿದ್ರಲ್ಲ, ಅದೆಲ್ಲ ಕಂಪ್ನಿಯವರೇ ಕೊಡ್ತಾರೆ? ಹಾ ಸರ್, ಫೀಡ್ ಎಲ್ಲ ಕಂಪ್ನಿಯವರೇ ಕೊಡ್ತಾರೆ. ನೀವೇನು ಹೊರಗಡೆಯಿಂದ ತರೋವಂಥದ್ದು ಏನಿಲ್ಲ ಸರ್? ನಾವು ಹೊರಗಡೆಯಿಂದ ತರೋ ನೆಸೆಸಿಟಿ ಇಲ್ಲ ಸರ್. ಕಂಪ್ನಿಯವರೇ ಚಿಕ್ಸು ಮತ್ತು ಫೀಡ್ಸು ವ್ಯಾಕ್ಸಿನೇಷನ್ಗಳು ಮೆಡಿಷನ್ಗಳು ಎಲ್ಲ ಅವರೇ ಕೊಡ್ತಾರೆ. ಈ 10,000 ಕೋಳಿಗಳನ್ನು ಒಂದು ಬ್ಯಾಚಲ್ಲಿ ಮಾಡ್ತೀವಿ. ಹಾ ಸರ್, ಅದರಲ್ಲಿ ಎಷ್ಟು ನಷ್ಟ ಆಗುತ್ತೆ ಅಂದರೆ ಸರ್? ಮಾರ್ಟಾಲಿಟಿ ರೇಟ್ ಒಂದು 6% ಕಂಪ್ನಿಯವ್ರು ಕೊಟ್ಟಿದ್ದಾರೆ, ನಮ್ದು 250-300 ಅಷ್ಟೇ 450 ಹೈಯೆಸ್ಟ್ ಮಾರ್ಟಾಲಿಟಿ. 10,000ಕ್ಕೆ 600 ತನಕ. 600 ತನಕ ಅಲ್ವಾ? ಹಾಂ ಸರ್. ಅಲ್ಲಿ ಈಗ 94% ನಿಮಗೆ ಲಿಫ್ಟಿಂಗ್ ಆಗುತ್ತೆ. 93% ಲಿಫ್ಟಿಂಗ್ ಆಗುತ್ತೆ. ಏನು ಕಂಪ್ನಿಯವರು ಹೇಳಿದ್ದಾರೆ ಅದಕ್ಕಿಂತ ಕಡಿಮೆ ಆಗುತ್ತೆ ಸರ್. ಕಡಿಮೆ ಮಾಡಿದ್ರೆ ಮಾತ್ರ ನಮಗೆ ದುಡ್ಡು ಸಿಗುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಸ್ಕೊಂಡು ಇದು ಮಾಡಿದ್ರೆ ಮಾತ್ರ ನಮ್ಗೆ ದುಡ್ಡು ಆಗುತ್ತೆ. ಸರಾಸರಿ ಏನ್ ತೂಕ ಬಂದಿರುತ್ತೆ ಒಂದೊಂದು ಕೋಳಿ ಸರ್? 2 kg 2 kg 100, 2 kg 200 ಗ್ರಾಮ್ ಬರುತ್ತೆ ಸರ್. 38-40 ದಿನ. 5 ವರ್ಷ ಆಯ್ತು ನೀವು ಶುರು ಮಾಡಿ? ಹಾ ಸರ್. ಈಗೇನಾದ್ರೂ ಸಾಲ ತಗೊಂಡಿದ್ರಾ ಶೆಡ್ ನಿರ್ಮಾಣ ಸಂದರ್ಭದಲ್ಲಿ? ಹಾ ಸರ್ ತಗೊಂಡಿದ್ದು. ಅದೆಲ್ಲ ತೀರಿದೆ? ಹಾ ಸರ್ ಎಲ್ಲ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಎತ್ತಿದ್ದೀನಿ ಸರ್. ಈಗ ಲಾಭದಲ್ಲಿ ಇದ್ದೀರಾ? ಹಾ ಸರ್ ಲಾಭದಲ್ಲಿ. ಇನ್ನು ಕೋಳಿ ಮಾರಾಟ ಅಂತೂ ಆ ಒಂದು ಕಂಪನಿ ವ್ಯವಸ್ಥೆ ಮಾಡಿದೆ, ಆ ಮಾರಾಟ ಜಾಲಕ್ಕೆ ನೀವು ಸಾಕಣೆ ಮಾಡ್ತೀರಿ, ಅದೆಲ್ಲ ಕೋಳಿಗಳು ಹೋಗುತ್ತೆ. ಹಾ ಸರ್. ಇನ್ನು ಅಲ್ಲಿ ಉಳಿದಂತಹ ತ್ಯಾಜ್ಯಗಳು ಅವುಗಳು ಸಹ ನಿಮಗೆ ಆದಾಯದ ಮೂಲ? ಹಾ ಸರ್ ಆಗುತ್ತೆ. ಗೊಬ್ಬರ ಉಳಿದಿದೆ ಎಷ್ಟು ಆಗುತ್ತೆ ಒಂದು ಬ್ಯಾಚ್ ಎಲ್ಲ ಆದ್ರೆ ನಿಮ್ಗೆ ಎಷ್ಟು ಬೆಲೆ ಗೊಬ್ಬರ ಉಳಿಯುತ್ತೆ ಸರ್? ಗೊಬ್ಬರ 15,000 ರೂಪಾಯಿ ಕೊಟ್ಬಿಡ್ತೀನಿ. ಜೆಳ್ಳ ಹಾಕಿರ್ತೀನಿ, ಒಂದು 10,000 ರೂಪಾಯಿ ಜೆಳ್ಳ ಹಾಕಿರ್ತೀವಿ, 15,000 ರೂಪಾಯಿ ಗೊಬ್ಬರನೇ ಹೋಗುತ್ತೆ. ಅದನ್ನ ಬಿಟ್ಟರೆ ಚೀಲಗಳು ಬರುತ್ತೆ, ಫಿಟ್ಸ್ ಅನ್ ಚೀಲಗಳು, ಅದು ಒಂದು 600 ಚೀಲ ಸಿಗುತ್ತೆ. 600 ಚೀಲ 10 ರೂಪಾಯಿ ಚೀಲಕ್ಕೆ ಹೋಗುತ್ತೆ, ಅದು ಕರೆಂಟ್ ಬಿಲ್ ಹೋಗುತ್ತೆ. ಅಲ್ಲಿಗೆ ಅಲ್ಲಿ ಕ್ಯಾರಿ ಆಗುತ್ತೆ ಸರ್. ಕರೆಂಟ್ ಬಿಲ್ ಒಂದು 6,000 ರೂಪಾಯಿಂದ 7,000 ರೂಪಾಯಿ ಬರುತ್ತೆ. 7,000 ರೂಪಾಯಿ ಬರುತ್ತೆ ಚೀಲದಿಂದ ಚೀಲಕ್ಕೆ, ಅದನ್ನ ಕ್ಯಾರಿ ಆಗುತ್ತೆ. ಗೊಬ್ಬರ ಬಂದು ಜೆಳ್ಳ ಹಾಕಿರ್ತೀವಲ್ಲ, ಜೆಳ್ಳದ ಮೇಲೆ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅಲ್ಲಿಗೆಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಹೋಗೋದು ಅಂತಂದ್ರೆ ಇಡ್ಲಿಗೆ, ಹೀಟ್ ಟೆಂಪರೇಚರ್ ಮೇಂಟೈನ್ ಮಾಡೋಕ್ಕೆ ಒಂದು 15,000 ರೂಪಾಯಿ ಇಡ್ಲಿ ಬೇಕಾಗುತ್ತೆ. ಕೋಲ್ಡ್ ವೆದರ್ ಇದ್ದಾಗ, ಬಿಸಿಲು ಟೈಮ್ ಇತ್ತು ಅಂತಂದ್ರೆ ಬ್ಯಾಸ್ಕೆಟ್ ಟೈಮ್ ಆದ್ರೆ ಒಂದು 5,000 ರೂಪಾಯಿ 6,000 ರೂಪಾಯಿ ಕ್ಲಿಯರ್ ಆಗುತ್ತೆ. ಇದನ್ನೆಲ್ಲ ಸಂಜೆ ಹೊತ್ತು ರೆಡಿ ಮಾಡ್ಬೇಕಾ? ಇಲ್ಲ, ಅದು ರೆಡಿ ಸಿಗುತ್ತೆ. ಚೀಲಕ್ಕೆ ಒಂದು 600 ರೂಪಾಯಿ ತಂದು ಇಟ್ಕೋಬಿಡ್ತಾರಲ್ಲ, ಟಿನ್ ಒಳಗಡೆ ಹಾಕಿ 4-4 ಎಂಡ್ ಹಾಕ್ತು ಅಂತಂದ್ರೆ ಅದು ಹೀಟು ಟೆಂಪರೇಚರ್ ನೈಟ್ ಎಲ್ಲ ಫುಲ್ ಮೇಂಟೈನ್ ಆಗುತ್ತೆ. ಸಾಯಂಕಾಲ ಬಂದು ಅದು ಮಾಡ್ಬೇಕು ನೀವು ನೈಟ್ ಟೈಮ್. ಅಲ್ಲೇನು ಯಾರು ಇರಬೇಕಾಗಿಲ್ಲ ಸರ್? ಇದ್ರು ಇರ್ಬೋದು, ಇಲ್ದೇನು ಇರ್ಬೋದು. ಇದನ್ನ ಹಾಕೋದ್ರಿಂದ ಇದ್ಲೆ ಹಾಕೋದ್ರಿಂದ ಪ್ರಾಬ್ಲಮ್ ಇಲ್ಲ. ಇನ್ನು ಬೆಂಕಿ ಹಾಕ್ತಾರೆ, ಶೆಡ್ ಶೆಡ್ಡೆ ಬರ್ನೌಟ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಅದು ದೊಡ್ಡ ಟಿನ್ ಬರುತ್ತಲ್ಲ, ಬ್ಯಾರಕ್ ಟಿನ್ಗಳು, ಅದಕ್ಕೆ ಹಾಕ್ಬಿಟ್ಟು ಸರ್ಗಗಳು ಹಾಕ್ಬಿಡ್ತಾರೆ, ಅದು ತುಂಬಾ ಉರಿತದೆ, ಇಲ್ಲ ಆಫ್ ಆಗೋಯ್ತದೆ. ಅದು ಖರ್ಚು ಇದಕ್ಕಿಂತ ಅದು ಬೆಟರ್ ದನ್ ಕಡಿಮೆ ಆಗುತ್ತೆ, ಇದು ಹೆಚ್ಚಾಗೋದು. 5,000 ರೂಪಾಯಿ ಒಳಗಡೆ ಒಂದು ಬ್ಯಾಚೆ ಕ್ಲಿಯರ್ ಆಗುತ್ತೆ. ಅದು ಭಯ ಅದರಲ್ಲಿ ತಾಟೆ ಎಲ್ಲ ಕಟ್ಟಿರ್ತೀವಿ, ಮಿಸ್ ಕೆಂಡ ಗಿಂಡ ಹಾರ್ತು ಕತ್ಕೊಬಿಟ್ರೆ ಆಯ್ತು, ಅದರನ್ನ ಆಗಿದಾವೆ ಆಲ್ರೆಡಿ. ನಷ್ಟ ಅನ್ನೋದೇ ನೀವು ನೋಡಿಲ್ಲ ಕೋಳಿ ಸಾಕಾಣಿಕೆ ಸರ್? ನಷ್ಟ ಅಂತಂದ್ರೆ ವರ್ಷಕ್ಕೊಂದು ಬ್ಯಾಚ್ ಹೋಗುತ್ತೆ, ಅದು ವರ್ಷಕ್ಕೆ ಕ್ಯಾರಿ ಆಗೋಗುತ್ತೆ. ಏನ್ ಅಮ್ಮ ಅಂದ್ರೆ 5 ರೂಪಾಯಿ 6 ರೂಪಾಯಿ ಏನ್ ಮೋಸ ಆಗಲ್ಲ ಪರ್ ಕೆಜಿ. ಧಾರಣೆ ಧಾರಣೆ ಕಡಿಮೆ ಆದಾಗ ಆತರ ಆಗುತ್ತೆ. ಮಾರ್ಕೆಟ್ ಫ್ಲಕ್ಚುಯೇಷನ್ ಆದಾಗ, ರೇಟ್ ಇದಾದಾಗ, ಮತ್ತೆ ಫೀಡ್ ಕ್ವಾಲಿಟಿ ಏನಾದ್ರು ಕಡಿಮೆ ಬಂತು ಅಂತಂದ್ರೆ ಹಂಗಾಗುತ್ತೆ. ಅಂದ್ರೆ ನೀವು ಸ್ವತಂತ್ರವಾಗಿ ಒಂದು ನಿರ್ಧಾರ ತಗೊಂಡು ನಿಮ್ಮ ಒಂದು ವಿದ್ಯಾಭ್ಯಾಸ ಆದ್ಮೇಲೆ ಈ ರೀತಿ ಮಾಡಬೇಕು ಅಂದಾಗ ನಿಮ್ ತಾಯಿ ಮಾರ್ಗದರ್ಶನ ಮಾಡಿದ್ರು, ಇದನ್ನ ನೀವು ಶುರು ಮಾಡಿದ್ರಿ, ನಿಮಗೆ ಖುಷಿ ಕೊಡ್ತಾ ಇದೆ. ಖುಷಿ ಕೊಡ್ತದೆ ಸರ್. ಶ್ರೀಕಂಠ ಮೂರ್ತಿ ಅವರೇ, ತರಕಾರಿ ಬೆಳೆನೂ ಸಹ ನೀವು ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿ, ಅದಕ್ಕೇನು ಪ್ರೇರಣೆ, ಆ ಒಂದು ಮಾರುಕಟ್ಟೆ ಅಲ್ಲಿ ನಿಮ್ಮ ಚಿಂತನೆ ಯಾವ ತರ ಇತ್ತು ಸರ್? ಅಲ್ಲಿ ಅಂತಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ ತುಂಬಾ ಸರ್, ಅದು ನಾವು ಇನ್ವೆಸ್ಟ್ಮೆಂಟ್ ಹಾಕಿರ್ತೀವಿ ಒಂದೊಂದು ಟೈಮ್ ಅದನ್ನ ಎತ್ತಕ್ಕೆ ತುಂಬಾ ಹಿಂಸೆ ಆಗ್ಬಿಡ್ತದೆ. ಫಸ್ಟು ಬರುತ್ತೆ ನಿಮಗೆ ಕಾಸು ಕೊಟ್ಟಿರೋ ಬೆಳೆ ಯಾವುದು ತರಕಾರಿ ಬೆಳೆ ಸರ್? ಕಲ್ಲಂಗಡಿ, ಕಲ್ಲಂಗಡಿ, ಬಾಳೆ, ಟೊಮೆಟೊ, ಒಂದೊಂದು ಟೈಮ್ ಒಂದೊಂದು ಕೈ ಹಿಡಿದಿದೆ ಸರ್. ಒಂದೆಲ್ಲ ಒಂದು ಬೆಳೆ ಒಂದ್ ವರ್ಷದಲ್ಲಿ 4 ಸಾರಿ ಹೋದ್ರು 2 ಸಾರಿ ಪಿಕಪ್ ಆಗಿದೆ. ಆ ಒಂದು ನಿರೀಕ್ಷೆ ಇಟ್ಕೊಂಡೆ ಶುರು ಮಾಡ್ತೀವಿ ಸರ್. ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ರಿಟರ್ನ್ ಎತ್ತೇ ಇರ್ತೀವಿ ಅಂತ ಕಾನ್ಫಿಡೆಂಟ್ ಇಂದ ಮಾಡೇ ಬಿಡ್ತೀವಿ ಸರ್. ಏನಾ ಕಾಂಪಿಟೇಷನ್ ಅಂದ್ರೆ ಹೆಂಗೆ ಅಂದ್ರೆ ಸರ್, ಈಗ ಟೈಮ್ ತಕ್ಕಂತೆ ನೋಡ್ಬೇಕು. ಈ ಟೈಮಲ್ಲಿ ನೋಡಿ, ಇವಾಗ ಟೊಮೆಟೊ ಹಾಕಿದ್ರೆ ಜನವರಿ ಟೈಮ್ ಬರ್ತದೆ, ಈ ಟೈಮಲ್ಲಿ ಎಲ್ಲ ನಾಟಿ ಆಗಿರ್ತದೆ, ಈ ಟೈಮಲ್ಲಿ ಹಾಕ್ತು ಅಂತಾರೆ ಸಿಗುತ್ತೆ ರೇಟು. ಆ ನಿರೀಕ್ಷೆ ಇಟ್ಕೊಂಡು ನಾವು ಹಾಕ್ಬಿಡೋದು. ಅಂದ್ರೆ ಓಣಂ ಟೈಮಲ್ಲಿ ಬೇಡಿಕೆ ಇರೋದು MC ಕೇರಳ, ಈ ಸರಿ ನಂದು 2.5 ಎಕರೆ ಇತ್ತು, ಅದು ಬಿಟ್ಟೇ ಬಿಟ್ಟಿದ್ದು 2 ರೂಪಾಯಿ ಅಷ್ಟೇ, 2 ರೂಪಾಯಿ 3 ರೂಪಾಯಿ ಇತ್ತು. ಕೊನೆಯಲ್ಲಿ ಬರೀ ಬಿಟ್ಕಾಯೇ 1 ಲಕ್ಷ ರೂಪಾಯಿ ಆಯ್ತು. 15-10 ರೂಪಾಯಿ ಶುರುವಾಗಿ ಪ್ರತಿದಿನ 2-2 ರೂಪಾಯಿ ಅಪ್ಪ ಹೋಯ್ತು, 15 ರೂಪಾಯಿ ತನಕ ಹೊಟ್ಟೋಯ್ತು. ಬರೀ 10 ಟನ್ ಸಿಕ್ತು, ಎಲ್ಲ ಖರ್ಚುಗಳು 1 ಲಕ್ಷ ರೂಪಾಯಿ ಆಯ್ತು. ಅದು ಬಿಟ್ಕಾಯಿ ಒಳಗಡೆ ತುಂಬಾ ಕಾಯಿತ್ತು, 20 ಟನ್ ಮೇಲಾಗೋದು. MC ಓಣಂಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ನೋಡಿ ಎಲ್ಲ ಹಾಕಿದ್ದು. ಆ ಟೈಮಲ್ಲಿ ಕೇರಳ ಲಾಕ್ಡೌನ್ ಆಯ್ತು, ಕೊರೋನಾ ಟೈಮು, ಆಗ್ಲಿಲ್ಲ ಆದ್ರೂ ನಷ್ಟ ಅಂತೂ ಆಗ್ಲಿಲ್ಲ. ಮಾಡಿರೋ ಖರ್ಚು ಕ್ಯಾರಿ ಆಗುತ್ತೆ ಸರ್. ಈ ಒಂದು ವಿಶ್ವಾಸ ಇರಬೇಕು. ಹಾ ಸರ್, ನಂಬಿಕೆ ವಿಶ್ವಾಸ ಇದ್ರೆ ಮಾಡ್ಬೋದು, ಹಾಕ್ಬಿಡ್ತೀವಿ ನಂಬಿಡ್ತದೆ. ಅಕ್ಸೆಪ್ಟೇಷನ್ ಅಷ್ಟೊಂದ ರೀ ದೊಡ್ಡದಾಗ ಅಕ್ಸೆಪ್ಟೇಷನ್ ಮಾಡ್ಕೊಂಡ್ರೆ ಆಗಲ್ಲ ಸರ್. ಇಲ್ಲಿ ಇನ್ನು ಈಗ ಬೆಳೆ ಬೆಳೆಯೋದು, ಕೋಳಿ ಸಾಕಾಣಿಕೆಗೆ ಏನೋ ಬೇಕಾದಂತಹ ಔಷಧಿಗಳು, ಒಂದು ಕೋಳಿ ಆಹಾರ ಎಲ್ಲವನ್ನ ಕಂಪನಿಯವರು ನೀಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗ್ತೀರಿ. ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಜವಾಬ್ದಾರಿ ಇರುತ್ತೆ ಇಲ್ಲಿ ನಿಮಗೆ, ಏನಂದ್ರೆ ಆ ಭೂಮಿಯನ್ನು ಸಹ ಆರೋಗ್ಯವಾಗಿ ಉಳಿಸ್ಕೋಬೇಕು. ಒಂದು ಬೆಳೆ ತಗೊಂಡಾದ್ಮೇಲೆ ಭೂಮಿ ಚೆನ್ನಾಗಿದ್ರೆ ಮಾತ್ರ ಎರಡನೇ ಬೆಳೆ ಮೂರನೇ ಬೆಳೆ ಬರಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು, ಆದಷ್ಟು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅಂತ ಎಲ್ಲ ಯುವಕರಿಗೂ ಮಂದಟ್ಟಾಗೋ ಥರ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಹೇಳಿ, ಈ ಬಗ್ಗೆ ಏನು ಪ್ರಯತ್ನ ಮಾಡಿದ್ದೀರಿ ಸರ್? ನೀವು ತೋಟದಲ್ಲಿ ಬಳಸುವಂತಹ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ ಸರ್? ಕಡಿಮೆ ಮಾಡಿದ್ರೆ ನಾನು ಆಲ್ಮೋಸ್ಟ್ ಆಲ್ ನಾನು ಶುರು ಮಾಡುತ್ತೆ ಅಂದ್ರೂ ನಾನು ಮೂಟೆ ಗೊಬ್ಬರ ಹೆಚ್ಚಾಗಿ ಹಾಕಲ್ಲ. ಇಟ್ಟಲ್ ಸಿಕ್ಸ್ಟಿ ಒನ್ ನೈನ್ಟೀನ್ ಅಲ್ಲು ಇದು ಎಷ್ಟು ಬೇಕಷ್ಟೇ ಗ್ರೋತ್ ಮಾತ್ರ ಒಂದು ಮೂಟೆ ಕೊಡೋದು ಹೆಚ್ಚು. ನಾನು ಆಲ್ಮೋಸ್ಟ್ ಆಲ್ 80% ಏನು ಮಾಡ್ತೀನಿ ಕೊಟ್ಟಿಗೆ ಗೊಬ್ಬರ ಮೇನ್ ಪ್ರಿಫರೆನ್ಸು. ನಾವು ಇಲ್ಲಿ ಒಂದು 25 kg ಬ್ಯಾಗ್ಗೆ 2500 ರೂಪಾಯಿ ಕೊಡ್ತೀವಿ. ಒಂದು ಟ್ಯಾಕ್ಟ್ರಿಗೆ 2000 ರೂಪಾಯಿ ಕೊಟ್ಟರೆ ತಗೊಂಡ್ಕಿತ ಹಾಕ್ತಾನೆ. 10 ಮೂಟೆ ಕಟ್ಟೋದ್ರ ಬದಲು 10 ಟ್ಯಾಕ್ಟ್ರಿಗೆ ಗೊಬ್ಬರ ಹೊಡಿಸ್ತು ಅಂತಂದರೆ ಅದಕ್ಕೆ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಒಳ್ಳೆ ಗ್ರೋತ್ ಕೊಡ್ತದೆ ಅದೇ. ಅದು ಅದನ್ನು ಬಿಟ್ಟರೆ ಅಳಗಚ್ಚಿ ಕಬ್ಬಿನ ಫ್ಯಾಕ್ಟ್ರಿ ಅದರ ಅಳಗಚ್ಚಿ ಬರುತ್ತೆ, ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊಬಿಟ್ಟು ಕೊಳೆ ಹಾಕ್ಬಿಟ್ಟು ವರ್ಷಕ್ಕೊಂದ್ಸಾರಿ ಹಾಕ್ತು ಅಂತಂದರೆ ಸಾಕು ಸರ್. ಅದನ್ನು ನಾವು ರಾಸಾಯನಿಕ ಗೊಬ್ಬರ ಹೆಚ್ಚಾಗಿ ಬೆಳೆಸಲ್ಲ. 20-20 DAP ಪೊಟಾಷು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಅದನ್ನು ಬಿಟ್ಟರೆ ಈ ಮೂಟೆ ಗೊಬ್ಬರ 99-12-16 ಫಾಸ್ಫರಸ್ ಓವರ್ ಇರ್ತದೆ, ಭೂಮಿನೇ ವೈಟ್ ಆಗ್ಬಿಡ್ತದೆ. ಡ್ರಿಪ್ ಇರಿಗೇಷನ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಬ್ಬರು ಇವಾಗ ಹಾಕಿದ ತಕ್ಷಣ ಬಂದ್ಬಿಡ್ಬೇಕು ಅಂದ್ಬಿಟ್ಟು ಅದನ್ನು ಕಟ್ತಾರೆ. ಕಡಿತು ಅಂತಂದರೆ ಇದಾಗುತ್ತೆ. ಅದರಿಂದ ಒಂದು ಸ್ವಲ್ಪ ಕಡಿಮೆ ಮಾಡಿದ್ವಿ. ನಮ್ಮದು ಮಣ್ಣಂತೂ ಹಾಳಾಗಿಲ್ಲ, ಮಣ್ಣು ಚೆನ್ನಾಗಿದೆ. 10-11 ವರ್ಷದಿಂದನೂ ಮಾಡ್ತಾ ಇದ್ದೀನಿ ನಾನು, ಮಣ್ಣಂತೂ ಏನು ಪ್ರಾಬ್ಲಮ್ ಆಗಿಲ್ಲ. ಮಣ್ಣು ಪರೀಕ್ಷೆ ಮಾಡಿಸ್ತೀರಾ? ಹಾಂ ಸರ್, ಮಾಡಿಸ್ತೀನಿ. ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆ? ಚೆನ್ನಾಗಿದೆ ಸರ್. ಈ ಕೋಳಿ ಗೊಬ್ಬರ ಎಷ್ಟು ನಿಮ್ಮ ಬೆಳೆಗಳಿಗೆ ನೀವು ಬಳಕೆ ಮಾಡ್ತೀರಿ ಸರ್? 1 ಶೆಡ್ಡಿಂದ 2 ಶೆಡ್ ಅಷ್ಟೇ ಸರ್. ಇಯರ್ಲಿ 1 ಎಕರೆಗೆ 2 ಟ್ಯಾಕ್ಟರ್ ಆದರೆ ಸಾಕು ಸರ್ ಅಷ್ಟೇ. ಇನ್ನು 2 ಬ್ಯಾಚ್ದು ಬಳಕೆ ಮಾಡಿ. 2 ಬ್ಯಾಚ್ದು ಬಳಕೆ ಮಾಡ್ತೀರಿ, ಇನ್ನೊಂದು 4 ಬ್ಯಾಚು. ಇದನ್ನು ಸ್ಟೋರೇಜ್ ಮಾಡಿಬಿಟ್ಟು ಕೊಳತಿರ್ತದೆ ಸರ್, ವರ್ಷಕ್ಕೊಂದ್ಸರಿ ಫುಲ್ಲು ಕಪ್ಪಾಗೋಗುತ್ತೆ, ಪೌಡ್ರ್ ಥರ ಆಗೋಗುತ್ತೆ. ಅದನ್ನು ಎಲ್ಲ ಫುಲ್ಲು ಹೊಲಕ್ಕೆಲ್ಲ ಹೆಚ್ಚಿಸ್ಬಿಡ್ತೀನಿ. ನಿಮ್ಮ ಕ್ಷೇತ್ರಕ್ಕೆ ಸಾಕು? ಸಾಕು ಸರ್. ಉಳಿದ 4 ಬ್ಯಾಚಸ್ ನೀವು ಮಾರಾಟ ಮಾಡಿ. ಈ ತರಕಾರಿ ಮಾರುಕಟ್ಟೆಗೆ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನೀವು ಸರ್? ತರಕಾರಿಗೆ ಅಂತಂದರೆ ನಾನು ಬಂದ ತರಕಾರಿನ 2 ಕಡೆ ಹೊಡಿತೀವಿ. ಒಂದು ಕಮರ್ಷಿಯಲ್ ಇರ್ತದೆ, MC ಇವೆಲ್ಲ ಗನ್ ಹೌಸಲ್ಲಿ ಸೇಲ್ ಆಗೋಲ್ಲ, ಅದನ್ನು ಆರಂಭಿಸಿಬಿಡ್ತೀವಿ. ಇಲ್ಲಿ ಗನ್ ಹೌಸಲ್ಲಿ ಅಂದರೆ ತರಕಾರಿ, ಸೌತೆಕಾಯಿ, ಹೀರೆಕಾಯಿ, ಪಡ್ಲ ಇವೆಲ್ಲ ಏನು ಮಾಡ್ತೀವಿ, ಗನ್ ಹೌಸ್ಗೆ ಹಾಕ್ಬಿಡ್ತೀವಿ. ಕ್ಯಾಶ್ ಆನ್ ಕ್ಯಾರಿಯಲ್ಲಿ ಮಾರ್ನಿಂಗ್ ತಗೋಯ್ತು ಅಂತಂದರೆ ನೈಟು 5 ಗಂಟೆಗೆ ಹೋಗ್ತೀವಿ. ಮಾರ್ನಿಂಗ್ ಎಲ್ಲ ದುಡ್ಡು ಆಗುತ್ತೆ ಅಲ್ಲಿ ಸೇಲ್. ಹಂಗೆ ನಿಮ್ಗೆ ಗೊತ್ತಿರುತ್ತೆ ಈ ರೇಟ್ ನಡೀತಾ ಇದೆ? ಈ ರೇಟ್ ಮಾರ್ಕೆಟ್ ರೇಟ್ ಏನಿರ್ತದೆ ಅದೇ ರೇಟ್ ಅಲ್ಲಿ ಕೊಡ್ತಾರೆ. ಅಲ್ಲಿಗೆ ವ್ಯಾಪಾರ ಅಲ್ಲಿಗೆ ಅಂದ್ರೆ ಇಲ್ಲಿ ಕ್ಯಾಶ್ ಆಗುತ್ತೆ, ಇಲ್ಲಿ ಲೇಟ್ ಪೇಮೆಂಟ್ ಆರಂಭಿಸಿ ಅಂದ್ರೆ ಆ ಒಂದು ಕಟಾವು ದಿನಗಳಲ್ಲಿ 4-5 ದಿನ ಓಡಾಡ್ಬೇಕಾಗುತ್ತೆ. ಅದು ಒಳ್ಳೇದು. ಹಾ ಸರ್, ಇಲ್ಲಿ ಗನ್ನಹೌಸಲ್ಲಿ ಅಂತಾರೆ ನೇರ ಮಾರುಕಟ್ಟೆ ಇದಂಗೆ ಹೋಯ್ತೀವಿ ನಾವೇ ಡೈರೆಕ್ಟ್ ಆಗಿ. ದಳ್ಳಾಳಿ ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ತಗೊಂಡೋಗಿರ್ತೀವಿ. ಅಲ್ಲಿ ತಗೊಳ್ಳೋಂಥವ್ರು ಬಂದಿರ್ತಾರೆ, ಈ ಜನಗಳೆಲ್ಲ ಬಂದಿರ್ತಾರೆ, ಸಿಟಿಯವರೆಲ್ಲ ಬಂದಿರ್ತಾರೆ, ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಂಡ್ಬಿಡ್ತಾರೆ. ಈ ತೆಂಗಿನ ಮರಗಳು ಎಷ್ಟು ಒಂದು ಮರಕ್ಕೆ ಇಳುವರಿ ಕೊಡ್ತಾ ಇದೆ ಸರ್? ಅಂದರೆ ಹೊಸ ಲೆಕ್ಕದಲ್ಲಿ ನಾವು ತೋಟ ಕೊಟ್ಬಿಟ್ಟಿದ್ದೀವಿ. ಅಷ್ಟೆಲ್ಲ ತೆಂಗಿನಕಾಯಿಗೆ ಅಂದ್ಬಿಟ್ಟು ಬಿಟ್ಕೋತಿದೆ. ಒಂದೂವರೆ ಸಾವಿರ 2 ಸಾವಿರ 3 ಸಾವಿರ ತನಕ ಕಾಯಿ ಬೀಳ್ತಿದ. ಮರ ಆಗ್ತವ್ರಿಗೆ ದುಡ್ಡು ಕೊಡಬೇಕು, ಸಿಕ್ಕಾಪಟ್ಟೆ ಕಾಯಿಗೆ 2 ರೂಪಾಯಿ 3 ರೂಪಾಯಿ ತಗೋತಾ ಇದ್ದಾರೆ. ಅದಕ್ಕೆ ನಾವು ಈ ಸಾರಿ ತೋಟ ಕೊಟ್ಬಿಟ್ಟಿದೆ. ಅದರ ನಿರ್ವಹಣೆ ಎಲ್ಲ ನೀವು ಮಾಡೋದು ಅವ್ರು ಮಾಡೋದು? ಇಲ್ಲ, ನಾವೇನು ಸರ್, ಎಲ್ಲ ಅವನು ಉಳಿಸ್ಬಿಟ್ಟು ಬುಡಕ್ಕೆಲ್ಲ ಗೊಬ್ಬರ ಸುರಿಸ್ಬಿಟ್ಟು ಉಪ್ಪು ಬರುತ್ತಾರೆ, ಅಡುಗೆ ಉಪ್ಪು ಅದನ್ನ ಹಾಕ್ಬಿಟ್ಟು ಬಿಟ್ಬಿಟ್ಟು. ಎಷ್ಟು ಇಳುವರಿ ಬರ್ತಿರ್ಬೋದು ಮರಕ್ಕೆ ಸರ್? ಬರುತ್ತೆ ಸರ್, ಅದು 100 ಕಾಯಿ ಇರ್ಬೋದಾ ಸರ್? ಬರುತ್ತೆ 100, 150, 200 ತನಕ ಬರುತ್ತೆ. ಎಷ್ಟು ವರ್ಷದ ಹಳೆ ಮರಗಳು ಸರ್? ಅದೆಲ್ಲ 60-70 ವರ್ಷ ಆಗೈತೆ. ನಿಮ್ಮ ತಂದೆ ಕಾಲದ್ದು? ತಾತನ ಕಾಲದ್ದು? ಇಲ್ಲ, ನಮ್ಮ ತಂದೆ ಕಾಲದ್ದು. ನಮ್ಮ ತಂದೆನೇ ಹಾಕಿರೋದಂತೆ, ಚಿಕ್ಕವನಾಗಿದ್ದಾಗ ಒಂದು 15-20 ವರ್ಷ ಟೈಮಲ್ಲಿ ಹಾಕಿರೋದವರು. ಅದರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತದೆ ವರ್ಷಕ್ಕೆ ಸರ್? ಅದು 2-2.5 ಲಕ್ಷ ಆಯ್ತದೆ. ನಾನೇ ಮಾಡೋದ್ರಿಂದ ನಾನೇ ಕಿಳಿಸಿ ಎಲ್ಲಾನೂ ತೆಗೆದ ಕಾಯಿ ಮಾರ್ತಿದ್ದೆ. 3-3.5 ಲಕ್ಷ 4 ಲಕ್ಷ ಆಯ್ತಿತ್ತು. ಇವಾಗ ಮೇ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಕೊಟ್ಬಿಡೋದು ಸುಮ್ಮನೆ ಇರೋದ್ ಮೇಲೆ. 150 ಮರ ಇದೆ. ಹಾಂ ಸರ್. ನಿಮ್ಗೆ 2.5 ಲಕ್ಷ ಆದಾಯ ಬರುತ್ತೆ. ಹಾಂ ಸರ್. ನಿರ್ವಹಣಾ ವೆಚ್ಚ ಖರ್ಚು ಎಲ್ಲ ಸರ್? ಅದಕ್ಕೆ ಅಂತಂದ್ರೆ ಯಾರಿಗೂ ನಿರ್ವಹಣೆ ಇರಲ್ಲ. ಟ್ರ್ಯಾಕ್ಟರ್ ಹೊಡಿಸ್ತೀವಿ, ನಮ್ದೇ ಸ್ವಂತ ಟ್ರ್ಯಾಕ್ಟರ್ ಇದೆ, ಅದರಿಂದ ನಮ್ಗೇನು ಗೊತ್ತಾಗಲ್ಲ. ನಮ್ ಟ್ರಾಕ್ಟರ್ ಎಲ್ಲ ಓಡಿಸ್ತಿರ್ತೀವಿ. ನಮ್ದೇ ಕೋಳಿ ಗೊಬ್ಬರ ಮತ್ತೆ ದನ ಗೊಬ್ಬರ ಎಲ್ಲ ಇರ್ತದೆ. ಆಳುಗಳನ್ನ ಅಲ್ಲಿ ಕಾಳು ಕರ್ಕೊಂಡು ಸರ್ಚ್ ಬಿಡ್ತೇವೆ. ಅಷ್ಟೇ ಎಲ್ಲ ಕೆಲಸ ನೀವು ಮಾಡ್ತೀರಾ? ಚಿಕನ್ ಮಾಡ್ತೀವಿ. ಹಾ ಸರ್, ನಾವು ಮಾಡ್ತೀವಿ. ಹಸು ಎಷ್ಟು ಸಾಕಿದೀರಿ? ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ಸರ್? 2 ಹಸು ಐತೆ, ನಮಗೆ ಬೋನು ಯೂಸ್ ಮಾಡ್ಕೋತೀವಿ. 4-5 ಲೀಟರ್ 5 ಲೀಟರ್ ಆಗುತ್ತೆ. ನಾವು ಎಷ್ಟು ಯೂಸ್ ಮಾಡ್ಕೋಬೇಕು ಅಷ್ಟು ಇದು ಮಾಡ್ಕೋತೀವಿ. ಮತ್ತೆ ಕೋಳಿಗೆ ಹಾಕ್ಬಿಡ್ತೀವಿ, ಎಲ್ಲ ಗ್ರೋತ್ ಆಗುತ್ತೆ ಕೋಳಿಗೆ ಹಾಕಿದ್ರೆ. ಹೌದಾ ಸರ್? ಬೇರೆ ಕಡೆಯಿಂದ ತಂದು ಹಾಕೋದ್ರಿಂದ ನಮಗೆ ನಮ್ಮಲ್ಲೇ ಐತೆ. ನಾವು ಎಷ್ಟು ಮನೆಗೆ ಯೂಸ್ ಮಾಡ್ಕೋತೀವಿ ಮಾಡ್ಕೋತೀವಿ. ಕೋಳಿಗೂ ಹಾಲು ಕೊಡಿಸ್ಬೋದು? ಹಾಂ ಸರ್, ಹಾಲು ಕೊಡ್ಬೋದು. ಗಿಂಡಲ್ ಹಾಕಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ. ಗಿಂಡಲ್ಲಿ ಎನಿ ಟೈಮ್ ಸಿಗಲ್ಲ. ನಾವು ಹಿಪ್ಪು ಹಾಕ್ಬಿಟ್ಟು ಮೊಸರು ಮಾಡಿಬಿಟ್ಟು ಮಜ್ಜಿಗೆ ಕೊಟ್ಬಿಡ್ತು ಅಂತಂದ್ರೆ ಗ್ರೋತ್ ಬರುತ್ತೆ. ಹೀಟು ಟೆಂಪರೇಚರ್ ಮೇಂಟೈನ್ ಆಯ್ತು ಅವಕ್ಕೆ ಬಾಡಿ. ಈ ಬೇಸಿಗೆ ಟೈಮಲ್ಲೆಲ್ಲ ಈ ಸ್ಲೋಪ್ ಮೊಡಾಲಿಟಿ ಆಗುತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮೆಡಿಸಿನ್ ಕೂಡವೆ, ಅದಕ್ಕೆ 3,000-4,000 ಸರಿಯೋದ್ ಬಂದು ನಮ್ಮಲ್ಲಿರೋ ಮಜ್ಜಿಗೆ. ಈಗ ಕಂಪ್ನಿಯವರು ಈ ಮಜ್ಜಿಗೆ ಕೊಡೋದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ ಸರ್. ಕೊಡಿ ಅಂತ ಹೇಳ್ತಾರೆ. ಕೊಡಿ ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ, ಜನಗಳು ಕೊಡಲ್ಲ. ಎಲ್ಲಿಂದ ತಂದು ಕೊಡಕ್ ಆಗತ್ತೆ ಅಂತ? 4 ಲೀಟರ್ ಎಪ್ಪ ಹಾಕ್ತೇವೆ, 4 ಲೀಟರ್ 5 ಲೀಟರ್ ಬೆಳಿಗ್ಗೆ 4-5 ಹಾಕ್ತಾರೆ, ಸಾಯಂಕಾಲ ತಗೊಂಡು ಹೋಗ್ಬಿಡ್ತಾರೆ. ಒಂದ್ ಚಡಿ ಎಷ್ಟು ಬೇಕಾಗತ್ತೆ ಸರ್? 4 ಲೀಟರ್ ಹಾಕಿ ಅಂತಾರೆ, ಸಾಕಾಗುತ್ತೆ. 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಡ್ರಿಂಕರ್ ಡೋಸೇಜ್ ಹಾಕ್ಬಿಡ್ತೀವಿ. ಅಂತ ಹಾಲನ್ನ ಮೊಸರು ಮಾಡಿ ಕೋಳಿಗೂ ಅದನ್ನ ಆಹಾರವಾಗಿ ಕೊಡ್ತಾ ಇದೀರಿ. ಒಂದು ಕೋಳಿಯಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ? ಸರ್, ಪರ್ ಕೋಳಿಗೆ ಕಂಪ್ನಿಯವರು 12-22 ರೂಪಾಯಿ ತನಕ ಕೊಡ್ತಾ ಇದ್ದಾರೆ. ಖರ್ಚೆಲ್ಲ ಕಳೆದ ಸರ್, ಪರ್ ಕೆಜಿಗೆ ಒಂದು 5 ರೂಪಾಯಿ ಸಿಗುತ್ತೆ. ಒಂದು ಕೆಜಿ ಮಾರ್ಕೆಟಿಂಗ್ ಡೌನ್ ಇತ್ತು ಅಂತಂದ್ರೆ ಒಂದು 5-6 ರೂಪಾಯಿ ಮೋಸ ಇಲ್ಲ. ಒಂದು ಬ್ಯಾಚ್ ಅಂದ್ರೆ ಎಷ್ಟು ದಿನ ಆಗುತ್ತೆ ಸರ್? 38-40 ದಿನ ಅಪ್ಪು ನಂದು ಅಷ್ಟೇನೇ. ನಾನು ಅದರಿಂದ ಮುಂದಕ್ಕೆ ಹೋಗಿಲ್ಲ. ಬೇರೆಯವರೆಲ್ಲ 50 ದಿನ ಮಾಡ್ತಾರಂತ ಮಾಡ್ತಾ ಇದ್ದಾರೆ. ಈ 41ನೇ ದಿವಸದಿಂದ ಅದು ಶುರುವಾಗುತ್ತೆ. ಹಾಂ ಸರ್, ಒಂದೇ ದಿನ ಲಿಫ್ಟಿಂಗ್ ಮಾಡಿಬಿಡ್ತಾರೆ. 38-41 ಡೇಸ್ ಒಳಗೆ ಕಂಪ್ಲೀಟ್ ಆಗೋಗುತ್ತದೆ ಬ್ಯಾಚ್. ಆಮೇಲೆ 21 ದಿನ ಬಿಡಬೇಕು. 21 ದಿನ ಗ್ಯಾಪ್ ಅಪ್ಪು. ಅದೆಲ್ಲ ಪ್ರೋಸೆಸ್ ಇರ್ತದೆ, ಕ್ಲೀನಿಂಗು ಶೆಡ್ ಕ್ಲೀನಿಂಗು ಎಲ್ಲ ರೆಡಿ ಮಾಡಿ. ಒಂದ್ಸಲ ಪ್ರೋಸೆಸ್ ಎಲ್ಲ ಈ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಎಷ್ಟು ಖರ್ಚಾಗುತ್ತೆ? ಸರ್, ಕ್ಲೀನಿಂಗ್ ಪ್ರೋಸೆಸ್ ಅಂತಂದ್ರೆ ಗೊಬ್ಬರ ಕೊಡ್ತೀವಲ್ಲ, ಅವ್ರೇನು ಎಲ್ಲ ಕ್ಲೀನ್ ಮಾಡ್ಬಿಡ್ತಾರೆ. ಅವ್ರಿಗೆ ಕೊಟ್ಬಿಡೋದು. ಇನ್ನು ಸುಣ್ಣ ಎಲ್ಲ ಹಾಕ್ಬಿಟ್ಟು ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಫೆಮಿಕೇಶನ್ ಸುಣ್ಣ ಫೆಮಿಕೇಶನ್ ಮಾಡೋಕ್ಕೂ ಕಂಪ್ನಿಯವನು ಕೊಡ್ತಾನೆ. ಸುಣ್ಣ ತತ್ತೀವಿ, ಕಲ್ಲು ತತ್ತೀವಿ, ಇವೆರಡಕ್ಕೆ ಮಾತ್ರ ಒಂದು 3,000 ಅವು 2 ಆಗುತ್ತೆ. 1,000 ರೂಪಾಯಿ ಆಳುಗಳಿಗೆ ಈಗೆಲ್ಲನೂ ಅದನ್ನ ಇಡಕ್ಕೆ ಕೊಡ್ತೀವಿ. 1,000 ರೂಪಾಯಿ ಆ ಬಾಕ್ಸ್ಗಳು ಬರ್ತದಲ್ಲ, ಫೀಡರು ಡ್ರಿಂಕರು ಇದೆಲ್ಲ ವಾಶಪ್ ಮಾಡೋಕ್ಕೆ 1,000 ರೂಪಾಯಿ ಕೊಡ್ತೀವಿ. 5,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಬೇಕಾದಂತಹ ತಂತ್ರಜ್ಞಾನಗಳು ಎಲ್ಲ ಇದೆ. ಹಾಂ ಸರ್, ಇದೆ. ನೀವೇ ಮಾಡ್ಕೊಂಡಿದ್ದೀರಾ ಅಥವಾ ಹೊರಗಡೆ ಅವ್ರು ಬಂದು ಮಾಡ್ತಾರೆ ಅದೆಲ್ಲ? ಇಲ್ಲ ಸರ್, ನಾವೇ ಮಾಡ್ಕೊತೀವಿ. ನಿಮಗೆಲ್ಲ ಗೊತ್ತಿದೆ? ನಮಗೆಲ್ಲ ಗೊತ್ತು. ನೀವು ನಿಮ್ಮ ತಮ್ಮ ಇಬ್ಬರು ಮಾಡಿ. ಏನನ್ಸುತ್ತೆ ಚಿಕನ್ ಮೂರ್ತಿಯವರ, ಈಗ ನಿಮಗೆ ಒಬ್ಬ ಕೃಷಿಕನಾಗಿ ಇದೆಲ್ಲ ಅಂದರೆ ಸಮಗ್ರ ಕೃಷಿ ಕೋಳಿ ಕೃಷಿಯನ್ನ ನೀವು ಆಧಾರವಾಗಿ ಇಟ್ಕೊಂಡಿದ್ದೀರಿ, ಜೊತೆಗೆ ಬೇರೆ ಕೃಷಿನೆಲ್ಲ ಮಾಡ್ತಾ ಇದ್ದೀರಿ. ಇನ್ನು ಭತ್ತದ ಬೇಸಾಯದ ಬಗ್ಗೆನೂ ಮಾಡೋಣ. ಈಗಲೂ ಭತ್ತ ಬೆಳೀತಾ ಇದ್ರೆ 2 ಎಕರೆನಲ್ಲಿ ಹೇಳಿ, ಏನು 2 ಬೆಳೆ ಹಾಕ್ತೀರಾ ಒಂದು ಬೆಳೆನ ಸರ್? ಇಲ್ಲ ಸರ್, ನಮ್ಮ ಕಡೆ ಒಂದೇ ಬೆಳೆ ಆಗೋದು. ಒಂದು ಬೆಳೆ ಮನೆಗೆ ಆಗುತ್ತೆ, ಹಾಕೋದು ಮಾರೋಕ್ಕೇನು ಇದು ಮಾಡಲ್ಲ, ನಮ್ಮ ಮನೆಗೆ ಆಗುತ್ತೆ. ಅದನ್ನು ಬಿಟ್ಟರೆ ಇನ್ನೇನು ಹಾಕಲ್ಲ ಸರ್. ಅಲ್ಲಿ ಏನಾದ್ರು ನೀರು ರನ್ನಿಂಗ್ ಆದರೆ ಕೊಟ್ಟರೆ ಜೋಳ ಹಾಕ್ಬಿಡ್ತೀವಿ, ಎಲ್ಲ ಜೋಳ ಇಲ್ಲ ರಾಗಿ ಹಾಕ್ಬಿಡ್ತೀವಿ. ರಾಗಿ ಹಾಕ್ತೀವಿ ಅಷ್ಟೇ. ಹಸರೆಲ್ಲ ಗೊಬ್ಬರ ಮಾಡ್ಕೊಳ್ಳೋದು ಸರ್? ಅದೇನು ಇಲ್ದಿಲ್ಲ. ಈ ಟೈಮಲ್ಲಿ ಮುಂಗಾರು ಟೈಮಲ್ಲಿ ಹಾಕ್ಬಿಟ್ಟಿರ್ತೀವಿ, ಹುರುಳಿ ಹಾಕಿರ್ತೀವಿ, ಅದನ್ನ ಹುರುಳಿ ಹೊಡೆದ್ಬಿಡ್ತೀವಿ. ಹುರುಳಿ ಹೊಡಿತೀರಿ, ಹುರುಳಿನೂ ಸಿಗುತ್ತೆ, ಗೊಬ್ಬರ ಆಗುತ್ತೆ. ಅದನ್ನು ಬಿಟ್ಟರೆ ಚಂಬ ಹಾಕ್ಬಿಡ್ತೀವಿ. ಅದೇ ಹಸರೆಲ್ಲ ಗೊಬ್ಬರ ಅಂತ ಆಗುತ್ತೆ. ಮಣ್ಣಿನ ಒಂದು ಸಂರಕ್ಷಣೆ ನಾವು ಚೆನ್ನಾಗಿ ಮಾಡ್ಕೊಂಡಷ್ಟು ನಿರಂತರವಾಗಿ ಬೆಳೆ ಬೆಳೆಯೋದು ಫಲ ತಗೋಬಹುದು ಸರ್. ಇನ್ನು ಈ ಕೃಷಿ ವಿಶ್ವವಿದ್ಯಾನಿಲಯ ಆಗ್ಬೋದು, ಸಂಶೋಧನಾ ಸಂಸ್ಥೆಗಳಾಗ್ಬೋದು, ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು ನಡೆಸ್ತಾ ಇರ್ತಾರೆ. ನೀವು ಉದ್ಯಮ ಶುರು ಮಾಡಿದ್ದು ಒಂದು ಕುಕ್ಕುಟೋದ್ಯಮದ ತರಬೇತಿನ ಅಲ್ಲಿ ಭಾಗವಹಿಸಿದ್ರಿ, ಮಾಹಿತಿ ಸಿಕ್ತು. ಆಮೇಲೂ ಸಹ ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಇದೆಯಾ, ಹೇಗೆ ಏನೆಲ್ಲ ಸರ್? ಬೇರೆ ಕಡೆ ಅಂತಂದ್ರೆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕಿಂತಚೆ ನಾನು ಫೀಲ್ಡ್ ವಿಸಿಟ್ಗಳು ಕೊಟ್ಬಿಡ್ತೀವಿ ನಾವೇ ಡೈರೆಕ್ಟ್ ಆಗಿ. ನಮ್ಮ ಫ್ರೆಂಡ್ಗಳು ಅಲ್ಲಿ ಇಲ್ಲಿ ನಮ್ಮ ಫ್ರೀ ಟೈಮಲ್ಲೆಲ್ಲ ಅದೇ ಕೆಲಸ. ಯಾವನು ಇನ್ನೂ ಉತ್ತಮವಾಗಿ ಏನಾದ್ರು ಮಾಹಿತಿ ಸಿಕ್ಬೋದಾ ಸಿಕ್ಬೋದಾ ಅಂತ ಎಲ್ಲರ ಹತ್ರ ಓಡಾಡ್ಬಿಡ್ತೀವಿ. ಅದರಿಂದ ಅಲ್ಲೇ ಸಿಕ್ಬಿಡ್ತದೆ. ನಾವು ಹೋಗಿ ಕುಂತ್ಕೊಂಡು 4 ಗೋಡೆ ಮಧ್ಯದಲ್ಲಿ ಕಲಿಯೋದಕ್ಕಿಂತ ಅಲ್ಲಲ್ಲೇ ಸುತ್ತಾಡ್ಬಿಡ್ತು ಅಂದ್ರೆ ನಮ್ಗೆ ತುಂಬಾ ಕಲ್ತಿದೀವಿ ಸರ್. ನಮ್ಗೆ ಏನು ಗೊತ್ತೇ ಇರಲ್ಲ. ಒಂದೆರಡು ಉದಾಹರಣೆ ಹೇಳ್ಬೋದಾ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಹಾಗೆ? ನೀವು ಹೊಸದಾಗಿ ಒಂದು ತಂತ್ರಜ್ಞಾನ ನೋಡಿದ್ದು ಗಮನಿಸಿ ಅದನ್ನ ಅಳವಡಿಸಿದ್ದು ಏನಾದ್ರು ಉದಾಹರಣೆ ಹೇಳ್ಬೋದು? ಹಾ ಸರ್, ತುಂಬಾ ಇವೆ ಸರ್, ಒಂದು ಅಂತೆಲ್ಲ ತುಂಬಾ ಕಲ್ತಿದ್ದೀನಿ ಸರ್. ನಾನು 4-5 ವರ್ಷದಲ್ಲೂ ಕಲಿತಾನೆ ಇದ್ದೀನಿ. ಒಂದು ಉದಾಹರಣೆ ಹೇಳಿ ಸರ್. ಅಂತಂದ್ರೆ ಫಸ್ಟ್ ಟೈಮು ನಾವು ಕೋಳಿ ಫೀಲ್ಡ್ ಬಂದಾಗ ನಮ್ಗೇನು ಗೊತ್ತೇ ಇರಲ್ಲ. ಬಂದು ಈ ಇದ್ಲು ಮೇಂಟೆನೆನ್ಸ್ ಎಲ್ಲ ನಮ್ಗೆ ಗೊತ್ತೇ ಇರಲ್ಲ. ಅದನ್ನೆಲ್ಲ ಕಾಪಿ ಮಾಡಿದ್ರು. ಎಲ್ಲಿ ಉತ್ತರಗಳವರೆಗೂ ಹೋಗಿದ್ದೋ ಹಿಂಗೆ ರೋಡಲ್ಲಿ ಹೋಯ್ತಾ ಇದ್ದ, ಒಂದು ಫಾರ್ಮ್ ನೋಡಿದೋ, ಅದ್ರ ಬಗ್ಗೆ ನೋಡಿದೋ. ಅದಾದ್ಮೇಲೆ ಅಲ್ಲಿ ತಾಟೆಲ್ಲ ರೇಕಿಂಗ್ ಬರ್ತದೆ, ನಾವು ಏಣಿ ತಗೊಂಡು ಹತ್ತಿ ಹತ್ತಿ ಸಿಗಾಕ್ತಾ ಇದ್ದ. ಒಳಗಡೆನೆ ರೇಕಿಂಗ್ ಸಿಸ್ಟಮ್ ಟೈಪಲ್ಲಿ ಅವ್ರು ಮಾಡ್ಕೊಂಡಿದ್ರು, ಈಸಿ ಮೆಥಡಲ್ಲಿ ಅವರು. ಅದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಈ ಫೀಡರ್ ಡ್ರಿಂಕರ್ ಎಲ್ಲ ಪ್ರತಿದಿನ ಎತ್ತಿ ಎತ್ತಿ ಕಟ್ಟಬೇಕಿತ್ತು. ಅದನ್ನ ಇಲ್ಲಿ ಇದ್ರ ಹತ್ರ ದಾರಿಪುರದ ಹತ್ರ ಹೋಯ್ತಾ ಇದ್ದ, ಅಲ್ಲಿ ಅವರು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ರು. ತುಂಬಾ ಈ ತರ. ಇನ್ನು ವ್ಯವಸಾಯಕ್ಕೆ ಬಂತು ಅಂತಂದ್ರೆ, ವ್ಯವಸಾಯದಲ್ಲಿ ನಾನು ಫಸ್ಟ್ ಟೈಮ್ ಡ್ರಿಪ್ ಇರಿಗೇಷನ್ ಮಾಡಿದ್ರು. ಹಿಂಗೆ ನಾನು ಹೋಗಿದ್ದು ತಮಿಳ್ನಾಡಿಂದ ಗೊತ್ತಾಗಿದೆ ಮಿಷಿನ್ ಹಾಕೊಂಡು. ಅವರು ಅಲ್ಲಿ ಇಳಿದು ಒಂದು 10 ನಿಮಿಷ ಬ್ರೇಕ್ ಹಾಕೊಂಡು ನಿಲ್ಲಿಸ್ತಾರೆ ವಸ್ತು. ಅಲ್ಲಿ ನಿಂತ್ಕೊಂಡು ನೋಡಿದೆ, ಇದೇನು ಅಂತ ಪೈಪಲ್ಲಿ ಚೊಡ್ತಾ ಇದ್ದೀನಿ, ನೀರು ಚೊಡ್ತಾ ಇದಲ್ಲ ಪೈಪಲ್ಲಿ ಅಂತ ನೋಡ್ಬಿಟ್ಟು. ಇಲ್ಲಿ ಮೈಸೂರಲ್ಲಿ ಅವ್ರೆ, ಅವರನ್ನು ಅಣ್ಣ ಅಂತ ಕರಿತೀನಿ ನಾನು, ಆನಂದ ಅಣ್ಣ ಅನ್ಬಿಟ್ಟು. ಅವ್ರ ಮೂಲಕ ನಾನು ಡ್ರಿಪ್ ಇರಿಗೇಷನ್ ಮಾಡಿಸ್ದೆ. ನಮ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಅದನ್ನು ಡ್ರಿಪ್ ಇರಿಗೇಷನ್ ಒಂದು ಕಡೆ ಗೇಟ್ ಹೊಡೆದ್ರೆ ಇಡೀ ಹೊಲಕ್ಕೆಲ್ಲ ನೀರು ಹೋಗುತ್ತೆ ಅಂತ ಅವಾಗಲೇ ಗೊತ್ತಾಗ್ತದೆ ನಮಗೆ ಒಂದು ಟೈಮ್ಗೆ. ಅದಾದಮೇಲೆ ಮಲ್ಚಿನ್ ಬರ್ತದೆ, ವರ್ಷವೆಲ್ಲ ಬೆಳೆ ಬೆಳಿಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಟೈಮು ಭೂಮಿಲಿ ಫಸ್ಲು ಉಳಿಸಿ ಎಲ್ಲ ಅದ ಮಾಡಿ ರೆಡಿ ಮಾಡಿ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಒಂದು ಟೈಮ್ ಮುಂದೆ ಒಂದು ವರ್ಷ ತನಕ ಬೆಳಿಬೋದು ಅಂತ ನನಗೆ ಗೊತ್ತಾಯ್ತಿರಲಿಲ್ಲ. ಒಂದು ಫಸ್ಲು ಆಯ್ತಾ ಮತ್ತೆ ಉಳಿಸ್ಬೇಕು, ಎಲ್ಲ ರಿಸ್ಕ್ ಇಲ್ಲ. ಅದನ್ನ ಶೀಟ್ ಎಲ್ಲ ಹಾಕೋದೆಲ್ಲ ಹೊರಗಡೆಯಿಂದನೇ, ಕಳೆ ನಿರ್ವಹಣೆ, ತೇವಾಂಶ ನಿರ್ವಹಣೆ, ಪ್ರತಿಯೊಂದು ರೋಗ ನಿರೋಧಕ ಎಲ್ಲಾನು ಅದರಿಂದ ಶೀಟ್ ಹಾಕೋದ್ರಿಂದ ಸೇಫ್ ಆಯ್ತದೆ. ಅದನ್ನ ತಿಳ್ಕೊಂಡು ಅದೆಲ್ಲ ಅಳವಡಿಸ್ತಾ ಹೋದ್ರಿ. ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಳ್ತಾ ಹೋದ್ರು. ಇನ್ನು ತಿಳಿತಾನೋ ಇದ್ದೀವಿ ಅಂದ್ರೆ ನಾವು ಹೊರಗಡೆ ಹೋದೋ. ಮತ್ತೆ ಈ ಕೋಳಿ ಫಾರ್ಮ್ದು ಕೋಲಾರ ತಮಿಳ್ನಾಡು ಎಲ್ಲ ಹೋಗಿದ್ವಿ ಕೋಳಿ ಫಾರ್ಮ್ದು. ಹೊಸ ಹೊಸ ಇಂಪ್ಲಿಮೆಂಟೇಷನ್ಗೆ ಎಸಿ ಸರ್ಟ್ಗಳೆಲ್ಲ ಮಾಡ್ತಾ ಇದಾರೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಂತೂ ಎಲ್ಲ ಫೇಲ್ಯೂರ್ ಆಯ್ತಾ ಇದೆ ಸರ್. ಅಂದ್ರೆ 1 crore ಇನ್ವೆಸ್ಟ್ಮೆಂಟು, 50 lakh 60 lakh ಇನ್ವೆಸ್ಟ್ಮೆಂಟು, 20,000 ಬಡ್ಸ್ಗೆ, 1 ನಿಮಿಷ ಕರೆಂಟ್ ಇಲ್ಲ ಅಂತಂದ್ರೆ ಓವರಾಲ್ ಶೆಡ್ಡಲ್ಲಿ ಬರ್ನ್ ಆಯ್ತವೆ ಕೋಳಿ. ಎಲ್ಲದು 24 hours ಒಳಗಡೆನೆ ಇರಬೇಕು. ನಾವು ಆ ಥರ ಕೋಲಾರ ಸೈಡ್ ಎಲ್ಲ ಒಂದು 50 ಫಾರ್ಮ್ ಕೊಟ್ಟಿದ್ದೀನಿ, ತುಮಕೂರು ಎಲ್ಲ ಕಡೆನೂ ಹೋಗಿದ್ದೀನಿ, ಒಂದೂ ಬಿಟ್ಟಿಲ್ಲ ನಾವು ಇಲ್ಲಿ ಇಂಥ ಮಾಡ ಅಂದರೆ. ನಾವು ಹೋದ ತಕ್ಷಣ ಅವ್ರನ್ನು ರೆಸ್ಪೆಕ್ಟ್ ಕೊಟ್ಟು ಪ್ರತಿಯೊಬ್ಬರೂ ಅದೇನು ಇನ್ವಾಲ್ವ್ಮೆಂಟ್ ಬೇಗ ಅಡ್ಜಸ್ಟ್ ಆಗೋಯ್ತಾರೆ. ಹೊರಗಡೆ ಹೋದರೆ ಜನಗಳು ಬಿಡೋದೇ ಇಲ್ಲ. ನಾವು ಹೋಯ್ತು ಅಂತಂದ್ರೆ ಏನೋ ಅದು ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ, ಹೋದರೆ ಒಳಗಡೆ ಬಿಟ್ಬಿಡ್ತಾರೆ. ಕಲ್ತ್ಕೊಂಡ್ಬರ್ತೀರಿ? ಅಲ್ಲೆಲ್ಲ ತುಂಬ ಇದು ಆಗಿದೆ. ಇನ್ನು ಈ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಕೋಳಿ ಸಾಕಣೆಯನ್ನೇ ಪ್ರಧಾನವಾಗಿ ಇಟ್ಕೊಂಡಿದ್ದೀರಿ, ಅದಕ್ಕೆ ಪೂರಕವಾಗಿ ಬೇರೆದೆಲ್ಲ ಮಾಡ್ತಾ ಇದ್ದೀವಿ. ನೀರಿನ ಲಭ್ಯತೆ ಹೇಗೆ ಸರ್? ನೀರು ಚೆನ್ನಾಗೈತೆ ಸರ್, 3 ಬೋರ್ ಐತೆ, 1 ಬಾವಿನೂ ಐತೆ, ಬಾವಿ ಹಳೆ ಕಾಲದ್ದು, ಬೋರ್ವೆಲ್ ಐತೆ, ಚೆನ್ನಾಗೈತೆ ಸರ್ ನೀರು ಎಲ್ಲ, 2-2.5 inches ನೀರೈತೆ, ಪ್ರಾಬ್ಲಮ್ ಇಲ್ಲ. ಎಲ್ಲ ಈಗ ಸಂಪೂರ್ಣವಾಗಿ ಕೃಷಿ ಭೂಮಿ ಪೂರ್ತಿ ನೀರಾವರಿ ಸರ್, ಡ್ರಿಪ್ ಇರಿಗೇಷನ್ ನೀರಾವರಿ, ಅದರ ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡ್ತೀರಾ? ಹಾಂ ಸರ್, ಅದೇನು ಮೇಂಟೆನೆನ್ಸ್ ಅಂತ ಏನೂ ಇರಲ್ಲ ಸರ್. ಗೊಬ್ಬರ ಗಿಬ್ಬರ ಇದು ಮಾಡಬೇಕು ಅಂತಂದ್ರೆ ಶೀಟ್ ಹಾಕ್ಸ್ಬಿಟ್ಟು ಆಳುಗಳು ಕೆಲ್ಬಿಡ್ತು ಅಂತಂದ್ರೆ ನೀರು ಹೋಗ್ತಾ ಇರ್ತದೆ. ಅಂದರೆ ನಾನು ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ತಂತ್ರಜ್ಞಾನಗಳು ಸಾಕಷ್ಟು ಮುಂದುವರಿತಾ ಇದೆ, ಹೊಸ ಹೊಸ ಸಂಶೋಧನೆಗಳಾಗ್ತಾ ಇದೆ, ಆದಷ್ಟು ಸುಲಭ ಮಾಡಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅದನ್ನು ನಾವು ತಿಳ್ಕೊಂಡು ಅದರ ಸಾಧಕ ಬಾಧಕಗಳನ್ನು ಅರ್ಥಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಅಲ್ವಾ? ಆ ರೀತಿ ಪ್ರಯತ್ನದಲ್ಲಿ ನಿಮ್ಮಿದ್ದೀರಿ. ಇನ್ನು ಏನೆಲ್ಲ ಕನಸುಗಳಿದೆ ಶ್ರೀಕಂಠಮೂರ್ತಿ ಅವರು, ಇನ್ನು ಏನೆಲ್ಲ ಮಾಡ್ಬೋದು ನಿಮಗಿರೋ ಒಂದು 12 acres ಪ್ರದೇಶದಲ್ಲಿ? ಸರ್, ನಾನು ಕುರಿ ಮಾಡಬೇಕು ಅಂತಂದ್ಬಿಟ್ಟು ನಾನು ಟ್ರೈನಿಂಗ್ ಹೋಗಿದ್ದು ಉಲ್ಲಳ್ಳಿ ಉರ ಹತ್ರ, ಅವರು ಸರ್ ಒಬ್ಬರು ಇದ್ದಾರೆ, ಅವ್ರ ಹತ್ರ ನಾನು ಎಲ್ಲೂ ಟ್ರೈನಿಂಗ್ ಮಾಡಿದ್ದೀನಿ ಕುರಿ ಮಾಡಬೇಕು ಅಂತ. ಮದುವೆ ಆಗಲೇ ಮಾಡಿಸೋದ ಅಂತಂದ್ಬಿಟ್ಟು ಅದೊಂದು ಒಂದು 50 ಕುರಿ ಮಾಡಿಸೋದ ಅಂತಂದ್ಬಿಟ್ಟು ಪ್ರಯತ್ನ ಇದೆ ಸರ್. ಅದನ್ನು ಸಹ ತಾಂತ್ರಿಕವಾಗಿ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಇದನ್ನ ಮತ್ತೆ ಕೋಳಿ ಫಾರ್ಮ್ ಫೀಲ್ಡ್ ಅಲ್ಲೇ ಎಸಿ ಸೈಡ್ ಮಾಡಿಸ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಅಂದ್ರೆ ಅಲ್ಲಿ ನಮ್ಗೆ ಇನ್ಕಮ್ಗಿಂತ ಅಲ್ಲಿ ಪ್ರಾಬ್ಲಮ್ಗಳೇ ಓವರ್ ಇವೆ. ಅದನ್ನ ಕರೆಕ್ಟ್ ಆಗಿ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ನಾನು ಮಿನಿಮಮ್ ಒಂದು 100 ಫಾರ್ಮ್ ವಿಸಿಟ್ ಕೊಟ್ಟಿದ್ದೀನಿ, ಅಲ್ಲಿ ನಾವು ನೋಡ್ತಾ ಇದ್ರೆ ಭಯನೇ ಆಯ್ತದ ಹೊರತು ಅದರಿಂದ ಇನ್ಕಮ್ ತೆಗಿತೀವಿ ಅಂತ ಗ್ಯಾರಂಟಿನೇ ಇರಲ್ಲ. ಅದು ಒಳ್ಳೆ ಇದಾಯ್ತು ಇನ್ಕಮ್, ಅದನ್ನ ಮಾಡಿಸ್ಬೇಕು ಅನ್ನೋ ಟಾರ್ಗೆಟ್ ಆಯ್ತು. ನಿಮ್ಮ ತಮ್ಮ ಹೇಗೆ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ ಸರ್? ಅವ್ರದ್ದೇನು ಆಲೋಚನೆಗಳು ನಿಮ್ಮ ಥರನೇ ಇರುತ್ತೆ ಸರ್? ನಮ್ಮ ಥರನೇ ಇದೆ. ನಾನು ಏನು ಹೇಳ್ತೀನಿ ಅದ್ರ ಬಗ್ಗೆ ಅವನು ಯಾರು ಮಾತಾಡಲ್ಲ. ಅವನು ನನಗಿಂತ ಹೆಚ್ಚು ಹೊರಗಡೆ ಎಲ್ಲ ಹೋಗ್ಬೇಕು, ಒಂದು ಹೋಯ್ತು ಅಂತ ನಾನು ಮಾತಾಡ್ತಾ ಇದ್ರೆ ಅವ್ನು ಆಲ್ರೆಡಿ ವಿಡಿಯೋನೇ ಮಾಡ್ಕೊಬಿಡ್ತಾನೆ ಎಲ್ಲ ತಿಳ್ಕೊಂಡು ಬಂದು ಅದನ್ನ ನೀವು ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಹಾಂ ಸರ್, ಏನಂತಾರೆ ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಸಾಧನೆ ಬಗ್ಗೆ? ಅವ್ರು ಏನು ಮಾತಾಡಲ್ಲ, ಮಾಡಿ ಒಳ್ಳೆ ಥರವಾಗಿ, ಬೇರೆಯವರೆಲ್ಲ ಹಾಳಾಯ್ತಾರೆ ಆ ಥರ ಹಾಳಾಗಬಾರ್ದು, ಒಳ್ಳೆ ಥರ ಬೈತಾ ಇದ್ರಿ ಹೋಗಿ. ತಾಯಿಗೆ ತುಂಬ ಸಂತೋಷ ಆಗಿದೆ. ಹಾಂ ಸರ್, ಫಸ್ಟ್ ಎಲ್ಲ ಬೈತಾ ಇದ್ರು ಯಾವಾಗ ಇದೆಲ್ಲ ಇಷ್ಟೆಲ್ಲ ಓದ್ಬಿಟ್ಟು ಯಾತಕ್ಕೆ ಮಾಡ್ಬೇಕು, ನೀವು ಯಾತಕ್ಕೆ ಇರ್ಬೇಕು, ಹೊರಗಡೆ ಮದುವೆ ಎಲ್ಲ ಹೋಗಿದ್ದು ಬತ್ತು ಅಂತಾರೆ, ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ, ಕೋಳಿ ಮೇಯಿಸ್ತಾನ ಅಂತ ಹೇಳ ಅಂತಂದ್ಬಿಟ್ಟು ಇವಾಗಲೂ ಅಂತಾರೆ ಹಂಗೆ, ಯಾಕೆ ಜಾಬ್ಗೆ ಹೋಗಲಿಲ್ಲ ಅಂತಂದ್ಬಿಟ್ಟು ಎಲ್ಲ ಕೇಳ್ತಾರೆ ಅಂತ. ಈಗ ಯಾರು ಕಟ್ಟಿಗೆ ನಮ್ಗೆ ಏನಾಗಬೇಕು, ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ನಾವು ಮುಂದುವರಿತಾ ಇದ್ದೀವಿ, ಸಾಕು ನಮಗೆ ಅಂತಲೇ ನಾನು ಹೇಳೋದು. ಆ ತೃಪ್ತಿ ಇದೆ? ತೃಪ್ತಿ ಇದೆ ಸರ್. ಭಾಳ ಸಂತೋಷ ಶ್ರೀಕಂಠ ಮೂರ್ತಿ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಒಂದು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಈಗ ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ, ಶ್ರೀಕಂಠ ಮೂರ್ತಿ ಅವರು ಮಾಧವಗಿರಿಯಲ್ಲಿ ಒಳ್ಳೆ ಯಶಸ್ವಿಯಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ನಾವು ಒಂದ್ಸಲ ಅವರನ್ನು ಮಾತಾಡಿಸ್ಬೇಕು, ಓದಿ ನೋಡಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಮೂರು ಸಾರಿ ಹೇಳ್ಬಿಡಿ. 9591912024 ಸರ್. 9591912024 9591912024 ಸರ್. ಯಾವಾಗಲಾದ್ರೂ ಯಾರಾದರೂ ಫೋನ್ ಮಾಡಿ, ಫೋಲ್ಟ್ರಿದಾಗಿರ್ಬೋದು ವ್ಯವಸಾಯದಾರಾಗಿರ್ಬೋದು, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಸರ್. ಯಾರಿಗಾದ್ರು ನನಗೆ ಎಲ್ಲ ಮಾಡ್ತಾ ಇರ್ತಾರೆ, ತುಂಬ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಮಾಡಿ ಕೇಳ್ತಾ ಇರ್ತಾರೆ, ಇದಂಗೆ ಅದಂಗೆ ಅಂತ. ನಮ್ಗೆ ಈವನ್ ಸೂಪರ್ವೈಸರ್ಗಳು ಮಾಡ್ತಾರೆ, ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ ಸರ್. ಇಲ್ಲಿ ಕೆಲವೊಂದು ಸಲ ನಾವು ಕೆಲವ್ರ ಬಾಯಿನಲ್ಲಿ ಕೇಳ್ತಾ ಇರ್ತೀವಿ, ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಕೃಷಿ ಕ್ಷೇತ್ರ ಅವ್ರನ್ನ ಸೆಳೀತಾ ಇಲ್ಲ, ಬೇರೆ ಆಕರ್ಷಣೆಗಳು ಯುವಕರನ್ನ ಸುಲಭವಾಗಿ ಉದ್ಯೋಗವನ್ನು ಪಡ್ಕೊಳ್ಬಹುದು, ಕೆಲಸ ಸುಲಭ ಮಾಡ್ಕೊಳ್ಬಹುದು, ಆದಾಯ ಬರುತ್ತೆ, ನಗರ ಪ್ರದೇಶಗಳಲ್ಲಿ ಬೇರೆ ಬೇರೆ ಉದ್ಯಮಗಳ ಹತ್ರ ಅವರ ಗಮನ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಿಂದ ಹೆಚ್ಚು ಜನ ನಗರ ಪ್ರದೇಶಗಳ ಕಡೆ ಆಕರ್ಷಿತರಾಗಿ ಹೋಗ್ತಾ ಇದ್ದಾರೆ ಅಂತ, ಏನನ್ಸುತ್ತೆ ನಿಮ್ಮ ದೃಷ್ಟಿಯಲ್ಲಿ ಇದು? ಸರ್, ಅದು ಅಂತಂದರೆ ಇನ್ವೆಸ್ಟ್ಮೆಂಟ್ ಸಹ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ. ಇನ್ವೆಸ್ಟ್ಮೆಂಟು ಅಲ್ಲಿ ಬ್ಯಾಂಕ್ಗಳಾಗಿರ್ಬೋದು ಇಲ್ಲ ಅವ್ರ ಕೈಯಿಂದ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಯಾರಿಗೂ ಅಷ್ಟೊಂದಾರೆ ಇನ್ವೆಸ್ಟ್ಮೆಂಟ್ ಹಾಕಿ 20 ಲಕ್ಷ ಆಗಿರ್ಬೋದು, ಏನು ಸಣ್ಣದ ಮಾಡ್ತೀನಿ ಅಂತಾರೋ 5 ಲಕ್ಷ ಬೇಕು, ನಮ್ಮ ಹುಡುಗರ ಹತ್ರ ಇರಲ್ಲ ಸರ್ ಅಷ್ಟೊಂದಾರಿ. ಅದರಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ತೆಗೆದು ಮತ್ತು ಅದನ್ನು ಯಾವ್ಯಾರ ಹತ್ರ ಬಡ್ಡಿ ಇಸ್ಕೋತಾರೆ, 5 ಲಕ್ಷ ಇಸ್ಕೋತಾರೆ, 3 ರೂಪಾಯಿ ಬಡ್ಡಿ, ಹಿಂಗೆ ಯಾರು ಕೊಡೋಲ್ಲ ಅಷ್ಟು ಸುಲಭ. ಅದಕ್ಕೆ ಏನು ಮಾಡ್ತಾರೆ ಹುಡುಗರುಗಳು, ಈ ಸವಾಸನೆ ಬೇಡ ಅಂದ್ಬಿಟ್ಟು 15,000 ಕೊಡ್ತಾರೆ, ಹೋಗಿ ಅಂತ ನಿಮ್ಮ ತೆಗೆದು ಬಿಡೋದು ಅಂದ್ಬಿಟ್ಟು ಹೊಡೋಗ್ಬಿಡ್ತಾ ಇದ್ದಾರೆ. ಇಲ್ಲಿ ನಮ್ಮ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರ ನಬಾರ್ಡ್ ಸ್ಕೀಮ್ ಅಲ್ಲಿ ಇಲ್ಲಿ ಮುದ್ರಾ ಯೋಜನೆ ಎಲ್ಲ ಕೊಡ್ತೀವಿ ಅಂತಂದರು, ಬಟ್ ಬ್ಯಾಂಕಲ್ಲಿ ಎಲ್ಲೂ ಅಪ್ರೂವಲ್ ಆಯ್ತಿಲ್ಲ ಸರ್. ನಾನು ಹೋಗಿದ್ದೀನಿ, ನಾನು ತುಂಬ ಕಡೆ ಕೇಳಿದ್ದೀನಿ, ಕೊಡ್ತೀವಿ ಕೊಡ್ತೀವಿ ಅಂತಾರೆ ಹೊರತು ಆ ಪ್ರಾಜೆಕ್ಟ್ ರಿಪೋರ್ಟು ಅದು ಇದು ಎಲ್ಲ ಸಬ್ಮಿಟ್ ಮಾಡೋ ತನಕ 40,000 ರೂಪಾಯಿ ಆಗುತ್ತೆ. ಒಂದು ಪ್ರಾಜೆಕ್ಟ್ ರಿಪೋರ್ಟು CA ಸಿಗ್ನೇಚರ್ ಆಗಲಿಲ್ಲ ಅಂತಾರೆ ಅಪ್ರೂವಲ್ ಕೊಡೋಲ್ಲ. CA ಸಿಗ್ನೇಚರ್ ಮಾಡಬೇಕು ಅಂದರೆ 20,000 ರೂಪಾಯಿ ಬೇಕು ಒಂದು ಪ್ರಾಜೆಕ್ಟ್ ರಿಪೋರ್ಟ್ಗೆ. ಎಲ್ಲಿಂದ ಆಗ್ತಾರೆ ಸರ್ ನಮ್ಮ ಹುಡುಗರು? ಸರ್ಕಾರದವರು ಆಧಾರ್ ಕಾರ್ಡ್ಗೆ ಮುದ್ರಾ ಯೋಜನೆಯಲ್ಲಿ ಕೊಡಬೇಕು ಅಂತಂದ್ರೆ ಯಾವ ಬ್ಯಾಂಕಲ್ಲಿ ಸರ್ ಲೋನ್ ಕೊಡ್ತಾರೆ? ಹಾಗಾಗಿ ಸಮಸ್ಯೆ ಆಗ್ತದೆ ಸರ್. ಕೊಟ್ಟರೆ ಯಾರೂ ಹೋಗಲ್ಲ ಸರ್. ನಮ್ಮ ಹುಡುಗರುಗಳು ಮಾಡ್ತಾರೆ, ಕಷ್ಟಪಟ್ಟು ಬೇರೆಯವ್ರ ಹತ್ರ ಬೆಳಿಗ್ಗೆ ಹೋಗಿ ಸಾಯಂಕಾಲ ತನಕ ದುಡಿತಾರೆ 15,000 ರೂಪಾಯಿಗೆ. ಇಲ್ಲಿ ಮಾಡ್ತಾರೆ, ಎಷ್ಟೋ ಜನ ಹುಡುಗರುಗಳು ಬಂದು ಹೋಗ್ತಾರೆ, ನನ್ನ ಫ್ರೆಂಡ್ಸ್ಗಳೇ ಬರ್ತಾರೆ ಮಾಡಬೇಕು ಎಲ್ಲಾನು ತಿಳಿತಾರೆ, ತಿಳಿದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಬಾಯ್ಬಿಟ್ಕೊಟ್ಟೋಗ್ಬಿಡ್ತಾರೆ. ರಿಟರ್ನ್ ತೆಗೆ ಕೆಪಾಸಿಟಿ ಇರ್ತದೆ ಅವ್ರಿಗೆ, ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಮಾಡೋದಾ? ಇನ್ನೊಂದು ಏನಂತಾರೆ, ಪೇಷನ್ಸ್ ಇರಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಪೇಷನ್ಸ್ ಇರಲ್ಲ ಅವ್ರಿಗೆ. ಈಗ ಹಾಕಿದ್ರೆ 5 ಲಕ್ಷ ಹಾಕಿದ್ರೆ 5 ಲಕ್ಷ ಬಂದ್ಬಿಡ್ಬೇಕು, ಅದೊಂದು ಬಿಡ್ಬೇಕು ಸರ್ ನಮ್ಮ ಹುಡುಗರುಗಳು, ಅದೊಂದು ಬಿಟ್ಟರೆ ಸರಿ ಆಗುತ್ತೆ. ತಾಳ್ಮೆ ಬೇಕು, ತಾಳ್ಮೆ ಬೇಕು, ಇವತ್ತಿಲ್ಲ ನಾಳೆ ಬರುತ್ತೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ನಿರ್ಧಾರ ಮಾಡ್ಕೊಂಡು ಮಾಡ್ತು ಅಂತಾರೆ, ಬಂದೇ ಬರುತ್ತೆ ಸರ್. ಜೊತೆಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಬಿಟ್ರಿ, ನೀವು ಸಹ ಕೆಲಸ ಮಾಡಬೇಕು. ಈಗ ನಾವೇ ಇಷ್ಟೊಂದಾರೆ ಮಾಡ್ತಾ ಇದೀವಿ, ಯಾರೋ ಲೇಬರ್ ಹಾಕ್ಬಿಟ್ಟು ಮಾಡಿ ಅಂತಂದರೆ ಅವರೆಲ್ಲ ಮಾಡಲ್ಲ, ಅವ್ರಿಗೆ 20,000 ಕೊಡೋದು ಸರ್ ಪರ್ ಮಂತು. ಅದ್ರ ಬಂದು ನಾವೇ ಮಾಡಿದ್ರೆ 3 ಅವರ್ ಮಾಡಿದ್ರೆ ನಮಗೆ ಉಳಿತದಲ್ಲ, ಇನ್ಕಮ್ ರೈಸ್ ಆಗುತ್ತೆ ನಮಗೆ. ಅದನ್ನು ಫಸ್ಟ್ ಮಾಡ್ಬೇಕು ನಮ್ಮ ಹುಡುಗರು. ಅದನ್ನೇನು ಮಾಡ್ಬಿಡ್ತಾರೆ, ಇದೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲಾನು ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ, ಲೇಬರ್ ಹಾಕ್ಬಿಟ್ಟು ಇವರು ಸೂಟ್ ಬಿಟ್ಟು ಹಾಕೋ ಓಡಾಡೋಕೆ ಹೇಳ್ಬಿಡ್ತಾರೆ. ಇದೊಂದು ತಪ್ಪು. ಅದನ್ನು ನಾವೇನು ಮಾಡ್ತಾ ಇದ್ದಾವೆ, ಆ ಲೇಬರ್ ಏನು ಮಾಡ್ತಾ ಇದ್ರು, ಲೇಬರ್ ಹಾಕ್ಲಿ ಬೇಡ ಅಂತನಲ್ಲ, ಇವರೇನೇ ಮಾಡಿ ಅಂತ ಯಾರೂ ಹೇಳಲ್ಲ. ಲೇಬರ್ ಹಾಕಿದ್ರು ಅವ್ರು ಏನು ಮಾಡ್ತಾ ಇದ್ರು, ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನೋಡಲ್ಲ. ಅದನ್ನು ನೋಡಿ ಅದನ್ನು ನಿರ್ವಹಣೆ ಮಾಡ್ಕೊಂಡ್ರೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ ಸರ್ ನಮ್ಮ ಹುಡುಗರು, ಹೊರಗಡೆ ಹೋಗೋ ಪರಿಸ್ಥಿತಿನೂ ನೆಸೆಸಿಟಿನೂ ಇರಲ್ಲ. ಇರಲಿ ಶ್ರೀಕಂಠ ಮೂರ್ತಿ, ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ, ಒಳ್ಳೆಯ ಸಂದೇಶನೂ ನೀಡಿದ್ದೀರಿ. ನಿಮ್ಮಂಥ ಯುವಕರಿಗೆ ಯಾವ ರೀತಿ ಕೃಷಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶಗಳಿದೆ, ಮನಸ್ಸು ಮಾಡಬೇಕು, ಅದಕ್ಕೆ ಕೆಲವೊಂದು ಅನುಕೂಲತೆಗಳು ಬೇಕಾಗುತ್ತೆ, ಅದು ಏನಾದ್ರು ಸಿಕ್ಕಿದ್ದೇ ಆಗಿದ್ರೆ ಅವರು ಅದರಲ್ಲಿ ಒಂದು ಒಳಗೊಳ್ಳಬೇಕು.